ಆಕಾಶವಾಣಿ ಮಡಿಕೇರಿ ಕೇಂದ್ರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1-800-1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿರುವವ್ರಿಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1-800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ನಮ್ಮೆಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಏಲಕ್ಕಿ ಮತ್ತು ಕರಿಮೆಣಸಿಗೆ ಬಾಧಿಸುವ ರೋಗಗಳು ಮತ್ತು ನಿಯಂತ್ರಣ, ಈ ಕುರಿತು ಡಾಕ್ಟರ್ ಎಂ ಬಾಲಾಜಿ ರಾಜ್ಕುಮಾರ್ ಅವರೊಂದಿಗೆ ಸಂದರ್ಶನ, ಅನಂತರ ಮಾರುಕಟ್ಟೆ ಧಾರಣೆಯನ್ನು ಕೇಳುತ್ತೀರಿ. ಮೊದಲಿಗೆ ಏಲಕ್ಕಿ ಮತ್ತು ಕರಿಮೆಣಸಿಗೆ ಬಾಧಿಸುವ ರೋಗಗಳು ಮತ್ತು ನಿಯಂತ್ರಣ ಕುರಿತು ಡಾಕ್ಟರ್ ಎಂ ಬಾಲಾಜಿ ರಾಜ್ಕುಮಾರ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳೋಣ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರಿಮೆಣಸು, ಏಲಕ್ಕಿ ಬೆಳೆಗಳನ್ನು ಬಾಧಿಸುವಂಥ ರೋಗಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಅಪ್ಪಂಗಳದಲ್ಲಿರುವಂತಹ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದ ಕೃಷಿ ಕೀಟ ವಿಜ್ಞಾನಿಗಳಾದಂಥ ಡಾಕ್ಟರ್ ಎಂ ಬಾಲಾಜಿ ರಾಜ್ಕುಮಾರ್ ಅವರು. ನಮಸ್ಕಾರ ಡಾಕ್ಟರ್ ಬಾಲಾಜಿ ರಾಜ್ಕುಮಾರ್ ಅವರೇ. ನಮಸ್ಕಾರ. ಈಗ ಮೊದಲಿಗೆ ಈ ಕರಿಮೆಣಸಿಗೆ ಯಾವ್ಯಾವ ರೋಗಗಳು ಬರ್ತವೆ ಅಂತೀರಿ? ಕರಿಮೆಣಸಲ್ಲಿ ನರ್ಸರಿಲಿಂದ ಸ್ಟಾರ್ಟ್ ಮಾಡುವ, ನರ್ಸರಿಲಿಂದ ಕಟ್ಟಿಂಗ್ಸ್ ತಗೊಂಡ್ ಬರ್ತೀವಿ ಅಲ್ವಾ, ತುಂಡುಗಳು ರನ್ನರ್ಸ್ ಎಲ್ಲ ತಗೊಂಡ್ ಬರ್ತೀವಿ, ಅದ್ರ ಜೊತೆ ರೋಗಗಳು ಬಂದ್ಬಿಡ್ತದೆ. ಸೊ ಅದಕ್ಕೆ ನಾವು ಏನ್ ಮಾಡ್ತೀವಿ, ಕಟ್ಟಿಂಗ್ಸ್ ಮಾಡುವಾಗ ಅದಕ್ಕೆ ಒಂದು ಕೆಮಿಕಲ್ಸ್ ಟ್ರೀಟ್ಮೆಂಟ್ಸ್ ಕೊಡ್ತೀವಿ, ಫಂಗಿಸೈಡು ಇಲ್ಲ ಅಂದ್ರೆ ಇನ್ಸೆಕ್ಟಿಸೈಡು. ಇದ್ರಲ್ಲಿ ಎಲೆ ಚುಕ್ಕಿ ರೋಗ ಅಂತ ಇರ್ತದೆ, ಎಲೆ ಚುಕ್ಕಿ ರೋಗ, ಮತ್ತೆ ಅದ್ರಲ್ಲಿ ಕೊಳೆ ರೋಗ ಕೂಡ ಕೆಲವು ಟೈಮಲ್ಲಿ ಅದ್ರ ಜೊತೆ ಬಂದ್ಬಿಡ್ತದೆ. ಸೊ ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ, ಮೆಟಲಾಕ್ಸಲ್ ಅಂಡ್ ಮ್ಯಾಂಕೋಸಬ್ 0.125%, ಅದು ಒಂದು 1.25 ಗ್ರಾಮ್ 1 ಲೀಟರ್ ವಾಟರ್ಗೆ ಹಾಕಿ ಒಂದು 30 ನಿಮಿಷ ಆ ಕಟ್ಟಿಂಗ್ಸ್ ಅನ್ನು ನಾವು ತುಂಬಿಸ್ಬಿಟ್ಟು ಇಡಬೇಕು. ಆದ್ಮೇಲೆ ಮತ್ತೆ ಶೇಡ್ ಡ್ರೈ ಮಾಡಿಬಿಟ್ಟು, ಸಪೋಸ್ ಎಲೆ ಚುಕ್ಕಿ ರೋಗ ಇದೆ ಅಂದ್ರೆ ಕಾರ್ಬನ್ಡಾಸಿಮ್ 2 ಗ್ರಾಮ್ 1 ಲೀಟರ್ಗೆ ಹಾಕಿ ಅದು ಒಂದು 30 ನಿಮಿಷ ಹಾಕಿ ಡ್ರೈ ಮಾಡಿ ತಿರ್ಗಾ ಪ್ಲಾಂಟಿಂಗ್ ಮಾಡಬಹುದು. ಇದು ಮುಖ್ಯವಾಗಿ ಎಲೆ ಚುಕ್ಕೆ ರೋಗ ಸಸಿ ಮಡಿಯಲ್ಲೇ ಕಂಡುಬರೋದು ಅಂದ್ರೆ ಮುಖ್ಯವಾಗಿ ಎಲೆ ಚುಕ್ಕೆ ರೋಗ ಒಂದಾಯ್ತು. ಇನ್ಯಾವ ರೋಗಗಳು ಬರ್ತವೆ ಕರಿಮೆಣಸಿನಲ್ಲಿ? ಮತ್ತೆ ಇದು ಬೇರು ಕೊಳೆ ರೋಗ ಅಂತ ಹೇಳ್ತೀವಿ, ಅದು ಶೀಘ್ರ ಸುರ್ಗ ರೋಗ, ಅದು ಫುಟ್ ರಾಟ್ ಇಂಗ್ಲಿಷ್ ಅಲ್ಲಿ ಒಂದು ಕ್ವಿಕ್ ವಿಲ್ಟ್ ಅಂತ ಹೇಳ್ತೀವಿ, ಬೇಗ ಸಿತ್ತೋಗುತ್ತೆ ಅದು ಗಿಡ. ಇದೊಂದು ರೋಗ, ಇನ್ನೊಂದು ಸ್ಲೋ ವಿಲ್ಟ್ ಅಂತ ಹೇಳ್ತೀವಿ, ಕರಿತೀವಿ, ಅದು ಒಂದು ನಿಧಾನ ಸ್ವರೂಪ ರೋಗ. ಸೊ ಅದು ಕೂಡ ನೆಮಟೋಡ್ ಅಂದ್ರೆ ಜಂತು ಹುಳಿಂದ ಬರುತ್ತದೆ. ಈಗ ಎಲೆ ಚುಕ್ಕೆ ರೋಗ ಮುಖ್ಯವಾಗಿ ತಾವು ಸಸಿಮಡಿಯಲ್ಲೇ ಹೆಚ್ಚಾಗಿ ಕಂಡುಬರೋದು ಅಂತ ಹೇಳಿರಿ. ಮುಖ್ಯವಾಗಿ ಲಕ್ಷಣ ಹೇಗಿರ್ತವೆ ಅಂತೀರಿ ನೋಡೋದಕ್ಕೆ? ಇದು ಲಕ್ಷಣ ಅಂದ್ರೆ ಎಲೆಗಳಲ್ಲಿ ನಮಗೆ ಸ್ಪಾಟ್ಸ್ ಕಾಣ್ತದೆ, ಇಲ್ಲ ಚುಕ್ಕಿ ಚಿಕ್ಕ ಚಿಕ್ಕ ಸ್ಪಾಟ್ಸ್ ಕಾಣ್ತದೆ. ಮತ್ತೆ ಅದ್ರಲ್ಲಿ ಕೊಳೆ ರೋಗ ಬಂದಾಗ ನಿಮಗೆ ಅದು ಎಲೆ ಕೊಳತು ಹೋಗೋ ತರ ಕಾಣ್ತದೆ, ಮತ್ತೆ ಕಟ್ಟಿಂಗ್ಸ್ ಅಲ್ಲಿ ಕೂಡ ಒಂದು ಬ್ಲಾಕ್ ಕಲರ್ ಸ್ಪಾಟ್ಸ್ ನಮಗೆ ಕಾಣ್ತದೆ. ಸೊ ಇದು ಎಲೆ ಚುಕ್ಕಿ ರೋಗ ಇದೆ ಅಂದ್ರೆ ನಮಗೆ ಅದು ಕಾರ್ಬನ್ ಡೈಸಿಂಗ್ 0.2% ಒಂದು 2 gram 1 liter ಹಾಕಿ 30 ನಿಮಿಷ ನಾವು ಆ ಕಟ್ಟಿಂಗ್ಸ್ ಒಂದು ತುಂಬಿಸ್ಬಿಟ್ಟು ಇಡಬೇಕು. ಮತ್ತೆ ಆದ್ಮೇಲೆ ಡ್ರೈ ಮಾಡಿ ಶೇಡ್ ಡ್ರೈ ಮಾಡಿ ಆದ್ಮೇಲೆ ನಾವು ಪ್ಲಾಂಟಿಂಗ್ ಮಾಡಬೇಕು. ಮತ್ತೆ ಇದು ಎಲೆಗಳಲ್ಲಿ ಸ್ಪಾಟ್ಗಳು ಬ್ಲಾಕ್ ಕಲರ್ ಸ್ಪಾಟ್ಗಳು ಆತರ ಒಂದು ರಾಟ್ ಆತರ ಒಂದು ಕಾಣ್ತಿದೆ ಅಂದ್ರೆ ಅದಕ್ಕೆ ಮ್ಯಾಟ್ಕೋ ಅಂತ ಬರ್ತದೆ, ಮೆಟಲಾಕ್ಸಿಲ್ ಮ್ಯಾಂಕೋ ಸಬ್ಬು. ಅದು ಒಂದು 1.25 gram 1 liter ಹಾಕಿ ಕಟ್ಟಿಂಗ್ಸ್ ಎಲ್ಲ ತುಂಬಿಟ್ಟು ಇಡುವಾಗ ನಮಗೆ ಕಂಟ್ರೋಲ್ ಸಿಕ್ಕುತ್ತೆ. ಅದ್ರಲ್ಲಿ ಅಂದ್ರೆ ಈಗ ಬಳ್ಳಿನಲ್ಲೂ ಕೂಡ ಏನಾದ್ರು ಬಂತು ಅಂದ್ರೆ ಈಗ ನಾವು ಮರಕ್ಕೆಲ್ಲ ಹಬ್ಬಿಸ್ಬಿಟ್ಟಿರ್ತೀವಿ, ಅಲ್ಲಿ ಬಂದ್ರೂ ಕೂಡ ಸಿಂಪಡಣೆ ಮಾಡಬಹುದಾ? ಇದು ಮಾಡಬಹುದು. ಆಕ್ಚುಲಿ ಇದು ಒಂದು ಏನಂದ್ರೆ ಸ್ಪ್ರೇ ಮಾಡಬಹುದು ನಾವು ಮೆಟಲಾಕ್ಸಿಲ್ ಮ್ಯಾಂಗೋ ಸಬ್ಬು, ಅದು ಒಂದು ಮಿಕ್ಸ್ ಮಾಡಿ ಅದೇ 1.25 gram 1 liter ಹಾಕಿ ಅದು ಫುಲ್ ಎಲೆಗಳಿಗೆಲ್ಲ ಸ್ಪ್ರೇ ಮಾಡಬಹುದು. ಮತ್ತೆ ಇನ್ನೊಂದು ರಾಟ್ ಪ್ರಾಬ್ಲಮ್ ಇದೆ ಅಂದ್ರೆ COC ಕೂಡ ಡ್ರೆಂಚಿಂಗ್ ಮಾಡಬಹುದು, ಕಾಪ್ರಾಕ್ಸಿಕ್ಲೋರಿನ್ ಬರುತ್ತದೆ, ಅದು ಕೂಡ ನಮಗೆ 2 gram 1 liter ಹಾಕಿ ನಾವು ಸ್ಪ್ರೇ ಮಾಡಬಹುದು. ಬುಡಕ್ಕೆನೆ ತೋಯಿಸಬೇಕು ಅದು ಸಿಂಪಡಣೆಗೆ ಬಳಸೋದು. ಮಳೆಗಾಲದಲ್ಲಿ ಹೆಚ್ಚಾಗಿ ಬರುತ್ತಾ? ಇದು ಮಳೆಗಾಲದಲ್ಲಿ ಬೇರು ಕೊಳ ಬರುತ್ತದಲ್ವಾ ಅದೇ ಟೈಮ್. ಬಟ್ ಇದು ನರ್ಸರಿ ಕಟ್ಟಿಂಗ್ಸ್ ಅಂದ್ರೆ ನಾವು ಯಾವಾಗ ಮಾಡ್ತೀವಿ ಅಂದ್ರೆ ನಾವು ಬೇರೆ ಬೇರೆ ಸೀಸನ್ ಅಲ್ಲಿ ಮಾಡ್ತೀವಿ, ಎಲ್ಲ ಸೀಸನ್ ಅಲ್ಲಿ ಮಾಡ್ತಾ ಇರ್ತಾರೆ. ಸೊ ನಾವು ಕಟ್ಟಿಂಗ್ ತರುವಾಗ ಏನ್ ಪ್ರಾಬ್ಲಮ್ ಇದೆ ಅದು ನೋಡಿಬಿಟ್ಟು ಅದ್ ಬಗ್ಗೆ ನಾವು ಅದ್ ಕರೆಕ್ಟ್ ಆಗಿ ಅದು ನಾವು ಟ್ರೀಟ್ಮೆಂಟ್ ಕೊಡಬೇಕು. ಸಾಧಾರಣವಾಗಿ ಜನವರಿ ಫೆಬ್ರವರಿ ನಾವು ಓಡುಕವಲುಗಳನ್ನ ಸಂಗ್ರಹಣೆ ಮಾಡ್ತೀವಿ, ಮಾರ್ಚ್ ಇಂದ ಶುರು ಮಾಡ್ತೀವಿ. ಆ ಸಂದರ್ಭದಲ್ಲೇ ನಾವು ಇನ್ನೊಂದು ತಾವು ತಿಳಿಸಿದ್ದು ಈ ಬೇರು ಕೊಳೆ ರೋಗ ಅಥವಾ ಶೀಘ್ರ ಸೊರಗು ರೋಗ ಅಂತ ಕ್ವಿಕ್ ವಿಲ್ಟ್ ಅಂತ ನಾವು ಕರಿತೀವಿ. ಇದು ಯಾವ ಕಾಲದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ? ಇದು ಮ್ಯಾಕ್ಸಿಮಮ್ ಕಾಣೋದು ರೈನಿ ಸೀಸನ್, ಕರೆಕ್ಟ್ ಆಗಿ ಮಾನ್ಸೂನ್ ಶುರು ಆದ್ಮೇಲೆ ಜೂನ್ ಲಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಮಳೆಗಾಲದಲ್ಲಿ ಅದು ಅಪ್ ಟು ಸೆಪ್ಟೆಂಬರ್ ವರೆಗೂ ಕೂಡ ಇದರಲ್ಲಿ ಕಾಣ್ತದೆ. ಫಸ್ಟ್ ಎಲೆಗಳೆಲ್ಲ ಒಂಥರ ಕೊಳತು ಹೋಗೋದು, ಅದು ಎಲ್ಲರಿಗೂ ಗೊತ್ತಿರ್ತದೆ. ಮೋಸ್ಟ್ಲಿ ರೈತರಿಗೆಲ್ಲ ಇದು ಒಂದು ಕಾಮನ್ ಡಿಸೀಸ್, ಅದು ಎಲ್ಲರಿಗೂ ಗೊತ್ತಿರ್ತದೆ. ಸೊ ಇದೇ ಸೀಸನ್ ಮೈನ್ ಸೀಸನ್ ಒಂದು ಜೂನ್ ಲಿಂದ ನಮಗೆ ಸೆಪ್ಟೆಂಬರ್ ವರೆ ಈ ಪ್ರಾಬ್ಲಮ್ ಇರ್ತದೆ. ಇದು ಒಂದು ಎಲೆಗಳಲ್ಲೊಂದು ನಮಗೆ ಒಂದು ಸ್ಪಾಟ್ಸ್ ಕಾಣ್ತದೆ, ಒಂದು ಬ್ಲಾಕ್ ಕಲರ್ ಚುಕ್ಕೆ ಅಂತರ ಇಲ್ಲ, ಸೊ ಸ್ಪ್ರೆಡ್ ಆಗುತ್ತೆ, ಸ್ವಲ್ಪ ಕೊಳೆ ತರಾನೇ ಇರ್ತದೆ, ಒಂದು ಫುಲ್ ಬ್ಲಾಕ್ ಒಂದು ಎಲೆಗಳ ಮೇಲೆ ಸ್ಪ್ರೆಡ್ ಆಗುತ್ತೆ. ಹೌದು, ಅದು ನೀವು ಒಂದು ಸ್ವಲ್ಪ ಸನ್ಲೈಟ್ ಅಲ್ಲಿ ಇಟ್ಕೊಂಡು ನೋಡಿದ್ರೆ ಅಂತೆ ಅದ್ರ ಮಾರ್ಜಿನ್ ಎಲ್ಲ ಒಂಥರ ಲೈನ್ ಲೈನ್ ಆಗಿ ನಮಗೆ ಒಂದು ಡಿಫ್ರೆನ್ಸ್, ಮತ್ತೆ ರೋಗಗಳಿಂದ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಅದು ಒಂದು ಎಲೆಗಳಿಗೆ ಬರೋದು, ಮತ್ತೆ ಕೆಳಗಡೆ ರನ್ನರ್ಸ್ ಹೋಗುತ್ತಲ್ವಾ ಅದ್ಲಿ ಬರ್ತದೆ, ರೂಟ್ ಅಲ್ಲಿ ಕೂಡ ನಮಗೆ ಇದಿರುತ್ತೆ. ಬೇರೆ ಅದಕ್ಕೆ ಮೇನ್ ಒಂದು ಫ್ರೂಟ್ ರಾಟ್ ಅಂತ ಹೇಳ್ತಾರೆ, ಬಟ್ ಅದು ಒಂದು ರೂಟ್ ಅಲ್ಲಿ ರೂಟ್ ಕೊಳತು ಹೋಗುತ್ತೆ, ಮತ್ತೆ ಸೈಡ್ ಒಂದು ಎಲೆಗಳು ಕೊಳತು ಹೋಗುತ್ತೆ, ಮತ್ತೆ ಫುಲ್ ಎಲೆಗಳೆಲ್ಲ ಬಿತ್ತು ಹೋಗುತ್ತೆ. ಅದು ನಾವು ಕಾಣ್ಬೋದು, ಫುಲ್ ಒಂದು ವೈನ್ ಮಾತ್ರ ಇರುತ್ತದೆ, ಮತ್ತೆ ಎಲೆಗಳೆಲ್ಲ ಕೆಳಗೆ ಬಿತ್ತು ಹೋಗಿ ಗಿಡದಲ್ಲಿ ಎಲೆಗಳು ಇರಲ್ಲ ಮೋಸ್ಟ್ಲಿ. ಸೊ ಆತರ ಇರುವಾಗ ನಮಗೆ ಇದು ಒಂದು ಫುಟ್ ರಾಟ್ ಅಂತ ನಾವು ಇಟ್ಕೊಳ್ಳೋದು. ಶಿಲೀಂಧ್ರದಿಂದ ಬರುವಂತ ರೋಗ ಇದು. ಹೌದು, ಫಂಗಸ್ ಅಂತೀವಲ್ಲ, ಫಂಗಸ್ ಅಂತ ಹೇಳ್ತೀವಿ, ಫೈಟೋಪ್ತೋರಾ ಫಂಗಸ್ ಅದು. ಅಂದ್ರೆ ನಿರ್ವಹಣಾ ಕ್ರಮಗಳು ಬಹಳಷ್ಟು ಅನುಸರಿಸಬೇಕಾಗುತ್ತೆ ಇದಕ್ಕೆ. ಹೌದು, ಇದು ಒಂದು ಆಕ್ಚುಲಿ ಇದು ಪ್ರಾಬ್ಲಮ್ ಒಂದು ಹೈ ಮಾಯಿಶ್ಚರ್ ಕಂಟೆಂಟ್. ಇದು ಮಳೆ ನೀರು ಜಾಸ್ತಿ ಬಂದಾಗ 100% ನೀರು ಬಂದು ಇದಾಗುತ್ತೆ. ಹೌದು, ಅದು ಒಂದು ಇದೆ. ಮತ್ತೆ ಮೋಡ ಇರ್ತದೆ, ಒಂದು 2-3 ದಿನ ಒಟ್ಟಿಗೆ ಮೋಡ ಇರುತ್ತೆ. ಹೌದು, ಅದು ಒಂದು ಇರ್ತದೆ. ಮತ್ತೆ ಸಾಯಿಲ್ ಅಲ್ಲಿ ಸ್ವಲ್ಪ ನ್ಯೂಟ್ರಿಯೆಂಟ್ ಕಡಿಮೆ ಇರ್ತದೆ. ಸೊ ಇದು ಮೂರು ಸೇರ್ಕೊಂಡು ಏನಾಗುತ್ತೆ, ಅದು ಗಿಡ ಒಂದು ಒಂದು ಕೊಳತು ಹೋಗೋದಕ್ಕೆ ಶುರು ಆಗುತ್ತೆ. ಸೊ ಇದು ಮೇನ್ ಪ್ರಾಬ್ಲಮ್ ಒಂದು ಫಸ್ಟ್ ನಮಗೆ ಶೇಡ್ ತೆಗಿಬೇಕಾಗುತ್ತೆ. ಮೇನ್ ಒಂದು ಮಾಡ್ರೇಟ್ ಶೇಡ್, ನಮ್ಗೆ 50% ಲೈಟ್ ನಮ್ಗೆ ಬೇಕೇ ಬೇಕಾಗುತ್ತೆ ಪ್ಲಾಂಟ್ಗೆ. ಅದು ಬಿಟ್ಟು ನಮಗೆ ವಾಟರ್ ಸ್ಟಾಗ್ನೇಷನ್, ಅಲ್ಲಿ ಒಂದು ಚರಂಡಿ ವ್ಯವಸ್ಥೆ ಮಾಡಬೇಕು, ನೀರು ನಿಲ್ಬಾರದು. ಗಿಡ ಸುತ್ತಮುತ್ತ ಚರಂಡಿ ಚೆನ್ನಾಗಿ ಮಾಡಿ ಅದು ನೀರು ಒಂದು ನಿಲ್ಬಾರದು, ಅದಕ್ಕೆ ಒಂದು ನಾವು ಚರಂಡಿ ವ್ಯವಸ್ಥೆ ಮಾಡಲೇಬೇಕಾಗುತ್ತೆ. ಸೊ ಇದೆಲ್ಲ ಆದ್ಮೇಲೆ ಎಲ್ಲೆಲ್ಲಿ ಗಿಡ ಸೆತ್ತು ಹೋಗಿತ್ತು ಅದೆಲ್ಲ ತೆಗಿಯಕ್ಕೆ ವ್ಯವಸ್ಥೆ ಮಾಡಬೇಕು, ತೆಗೆದ್ಬಿಟ್ಟು ಸುಟ್ಟಾಕ್ಬೇಕು. ಮತ್ತೆ ಆ ಸುತ್ತಮುತ್ತ ಇರೋ ಗಿಡ ಎಲ್ಲದಕ್ಕೂ ನಾವು ಒಂದು ಕೆಮಿಕಲ್ಸ್ ಅಪ್ಲೈ, ಫಂಗಿಸೈಡ್ ಅಪ್ಲೈ ಮಾಡಬೇಕು. ಇಲ್ಲಿ ಫಸ್ಟ್ ಒಂದೊಂದು COC ಡ್ರೆಂಚಿಂಗ್, ಒಂದು ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಹೇಳ್ತೀವಲ್ಲ, ಅದು 0.2% ಒಂದು ಡ್ರೆಂಚಿಂಗ್ ಮಾಡಿ ಇದು ಮಾಡಬಹುದು. ಬೋಡೋ ಸ್ಪ್ರೇ, ಬೋಡೋ 1% ಸ್ಪ್ರೇ ಒಂದು ತುಂಬಾ ಇಂಪಾರ್ಟೆಂಟ್. ಇದು ಒಂದು ನಾವು ಎಲ್ಲೆಲ್ಲಿ ನಮಗೆ ಫುಟ್ ರಾಟ್ ಪ್ರಾಬ್ಲಮ್ ಜಾಸ್ತಿ ಇದೆ ಅಲ್ಲೆಲ್ಲ ನಮಗೊಂದು ಅಟ್ಲೀಸ್ಟ್ 3 ಸಾರಿ ರೆಕಮೆಂಡ್ ಮಾಡ್ತೀವಿ, ಮುಂಜಾಗ್ರತೆಯಾಗಿ ಮಾಡಬಹುದು. ಅದು ಒಂದು ಪ್ರಿವೆನ್ಷನ್ ಅಂತ ಹೇಳ್ತೀವಿ. ಇನ್ನು ನಾವು ಈಗ ಬೋಡೋ ಮಿಕ್ಸರ್ ಏನ್ ಮಾಡ್ತದೆ, ಹೊಸ ಗಿಡಗಳು ಹೆಲ್ದಿ ಗಿಡಗಳು ಪ್ರೊಟೆಕ್ಟ್ ಮಾಡ್ತದೆ. ಇದು ಒಂದು ರೋಗ ಬಂದ ಮೇಲೆ ಇದು ಕೆಲಸ ಇದು ಜಾಸ್ತಿ ಮಾಡಲ್ಲ, ಇದು ಒಂದು ಪ್ರಿವೆನ್ಷನ್ ಅದು. ಅದಕ್ಕೆ ನಾವು ಏನ್ ಹೇಳ್ತೀವಿ, ನಾರ್ಮಲ್ ಆಗಿ ಒಂದು ಎರಡು ಸ್ಪ್ರೇ ಮಾಡಕ್ಕೆ ಒಂದು ರೆಕಮೆಂಡ್ ಮಾಡ್ತೀವಿ. ಈಗ ಕೊಲೆ ರೋಗ ಪ್ರೋನ್ ಏರಿಯಾ ಎಲ್ಲ ನಾವು ಆ ತರ ರೆಕಮೆಂಡ್ ಮಾಡ್ತೀವಿ. ಇದು ಒಂದು ಇದೆ. ಇನ್ನೊಂದು, ರೋಗ ಬಂದ್ಬಿಟ್ಟಿದ್ದು ಏನ್ ಮಾಡಬೇಕು, ಆ ಬಂದದ ಮೇಲೆ ಮೆಟಾಲೆಕ್ಸಲ್ ಮ್ಯಾನ್ಕೋಸಬ್ ಅಂತ ನಮ್ಮ ಕೆಮಿಕಲ್, ಅದು ಒಂದು 1.25 gram 1 liter ಹಾಕಿ ಡ್ರೆಂಚಿಂಗ್ ಮಾಡಬೇಕು ಸುತ್ತ ಮಣ್ಣಲ್ಲಿ, ಮಣ್ಣು ಬುಡಕ ಹಾಕಬೇಕು. ಸೊ ಅದು ಒಂದು ಮಾಡ್ಬೋದು. ಇದು ಬಿಟ್ಟು ಪೊಟಾಸಿಯಂ ಫಾಸ್ಫೋನೇಟ್ ಅಂತ ಹೇಳ್ತಾರೆ, ಅದು ಒಂದು ಕೆಲ ಕಡೆ ಅವೈಲೇಬಲ್ ಇರ್ತದೆ, ಕೆಲವರಿಗೆ ಸಿಕ್ಕೋದಿಲ್ಲ. ಬಟ್ 0.3% ಹಾಕಿ ಅದೊಂದು ಡ್ರೆಂಚಿಂಗ್ ಮಾಡ್ಬೋದು, ಅದು ಕೂಡ ಸ್ಪ್ರೇ ಮಾಡ್ಬೋದು. ಇದು ಆಪ್ಷನ್, ಏನೋ ಒಂದು ಮಾಡಬೇಕು. ಬಟ್ ಅಟ್ಲೀಸ್ಟ್ ವರ್ಷದಿಗೆ ನಾವು ಜೂನ್ಲಿ ಸ್ಟಾರ್ಟ್ ಮಾಡಿ ಒಂದು 3 times ಅದು ಅಟ್ಲೀಸ್ಟ್ ಫಸ್ಟ್ ಮಾನ್ಸೂನ್ ಸ್ಟಾರ್ಟ್ ಆಗಿದ್ಮೇಲೆ 1 time, ಮತ್ತೆ ಇನ್ ಬಿಟ್ವೀನ್ ಒಂದು ಆಗಸ್ಟ್ ಸೆಪ್ಟೆಂಬರ್ ಆವಾಗ ಮಳೆ ಜಾಸ್ತಿ ಇರುತ್ತೆ ಆವಾಗ ಅದು ಒಂದು ಏನೋ ಒಂದು ಗ್ಯಾಪ್ ಸಿಕ್ಕಿದೆ ಅಂದ್ರೆ ಅದ್ರಲ್ಲಿ ಒಂದು ಕೆಲವರು ಮಾಡ್ತಾರೆ. ಮತ್ತೆ ಮಾನ್ಸೂನ್ ಪ್ರೊಲಾಂಗ್ ಆಗಿತ್ತು, ಸಪೋಸ್ ಮಳೆ ಇನ್ನೂ ಜಾಸ್ತಿ ಆಗ ಬರ್ತಾ ಇತ್ತು ಅಕ್ಟೋಬರ್ ನವೆಂಬರ್ ವರೆಗೆ ಬಂದಿತ್ತೆ ಅಂದ್ರೆ ಆವಾಗ್ಲೂ ಇನ್ನೊಂದು ಸ್ಪ್ರೇ ಕೂಡ ಕೊಡ್ತಾರೆ. ಸೊ ಬಟ್ ಇದಕ್ಕೆಲ್ಲ ಮೇನ್ ಒಂದು ನಮಗೆ ಶೇಡ್ ರೆಗ್ಯುಲೇಷನ್ ಪ್ರಾಪರ್ ಆಗಿ ಮಾಡಬೇಕು. ಏಪ್ರಿಲ್ ಮೇಲಿ ಇರಬಾರದು ಅದು ಒಂದು. ಮತ್ತೆ ಮಣ್ಣು ಒಂದು ಕರೆಕ್ಟ್ ಆಗಿ ನಮಗೆ ಡ್ರೈನೇಜ್ ಚರಂಡಿ ವ್ಯವಸ್ಥೆ ಚೆನ್ನಾಗಿ ಇರಬೇಕು. ಇದು ಎರಡು ಇದೆ ಅಂದ್ರೆ ನಾವು ಜಾಸ್ತಿ ಈ ಫುಟ್ ರಾಟ್ ಒಂದು ಜಾಸ್ತಿ ಬರೋದು ಕಡಿಮೆ. ಬಟ್ ನಾವು ಪ್ರಿವೆನ್ಷನ್ಗಾಗಿ ಏನ್ ಹೇಳ್ತೀವಿ, ಬೋರೋ ಮಿಕ್ಸ್ಚರ್ 1% ಒಂದು ಹೊಡಿಗೆ ಹೇಳ್ತೀವಿ, ಅದು ಮಿನಿಮಮ್ 2 times ಮಾಡಬೇಕಾಗುತ್ತೆ. ಮಳೆಗಾಲ ಪ್ರಾರಂಭವಾದಾಗಲೇ ಸಿಂಪಡಣೆ ಮಾಡಿ ಒಳ್ಳೆಯದು. ಜೂನ್ ಪ್ರಾರಂಭದಲ್ಲಿ, ಜೂನ್ ಸ್ಟಾರ್ಟಿಂಗ್ ಅಲ್ಲಿ. ಇದು ಮುಖ್ಯವಾಗಿ ಕರಿಮೆಣಸಿಗೆ ಬರುವಂತ ಶೀಘ್ರ ಸೊರಗು ರೋಗದ ನಿರ್ವಹಣೆ ಬಗ್ಗೆ ಆಯಿತು. ಇನ್ನು ನಿಧಾನ ಸೊರಗು ರೋಗನೂ ಕೂಡ ಬರುತ್ತೆ ಕರಿಮೆಣಸಿಗೆ ಅಂತ ಹೇಳಿದ್ರಿ. ಇದು ಯಾವಾಗ ಹೆಚ್ಚಾಗಿ ನಾವು ಕಾಣ್ತೀವಿ? ಇದು ಯಾಕೆ ನಾವು ನಿಧಾನ ಸೊರಗು ರೋಗ ಅಂತ ಹೇಳ್ತೀವಿ ಅಂದ್ರೆ, ಕೊಳೆ ಸ್ಟಾರ್ಟ್ ಆಗುತ್ತೆ ಬಟ್ ಅದು ಒಂದು ನಮಗೆ ಇಮಿಡಿಯೇಟ್ ಆಗಿ ಪ್ಲಾಂಟ್ ಡೈ ಆಗಲ್ಲ, ಅದು ಒಂದು ಸ್ವಲ್ಪ ಪ್ರೊಲಾಂಗ್ ಆಗುತ್ತೆ. ಸಪೋಸ್ ಈ ವರ್ಷ ನವೆಂಬರ್ ಡಿಸೆಂಬರ್ ಅಲ್ಲಿ ಪ್ಲಾಂಟ್ ಅಲ್ಲಿ ಇನ್ಫೆಕ್ಷನ್ ಆಗಿರ್ತದೆ ಅಂದ್ರೆ ಅದು ನಿಮಗೆ ಗೊತ್ತಾಗೋದು ಸ್ಟ್ರೆಸ್ ಪೀರಿಯಡ್ ಅಲ್ಲಿ ಗೊತ್ತಾಗುತ್ತೆ. ಮಾರ್ಚ್ ಏಪ್ರಿಲ್ ಅಲ್ಲಿ ನೀರಿಲ್ಲದ ಸಮಯದಲ್ಲಿ ನಿಮ್ಮ ಪ್ಲಾಂಟ್ ಎಲ್ಲ ಒಂದು ಹಳದಿ ಆಗುತ್ತೆ, ಎಲೆಗಳೆಲ್ಲ ಚಿಕ್ಕ ಚಿಕ್ಕ ಎಲೆಗಳಾಗುತ್ತೆ. ನೀವು ಗಿಡ ನೋಡುವಾಗ ಗೊತ್ತಾಗುತ್ತೆ ಅಲ್ಲಿ ಎಲೆಗಳು ಇರ್ತದೆ, ಫುಲ್ ಕವರ್ ಆಗಿ ಇರಲ್ಲ, ನಿಮಗೆ ಎಲೆಗಳು ಒಂದು ಫುಲ್ ಹಳದಿ ಆಗ್ಬಿಡ್ತದೆ. ಈ ಸ್ಲೋ ವಿಲ್ಟ್ ಬಂದು ಇದು ಫಂಗಸ್ ಅಲ್ಲ, ಇದು ಒಂದು ನೆಮಟೋಡ್ ಅಂತ ಹೇಳ್ತೀವಿ, ಜಂತುಳ. ಇದು ಒಂದು ಬರೋದು ಬೇರಲ್ಲಿ ಬರೋದು. ಅದು ಇನ್ಫೆಕ್ಷನ್ ಒಂದು ಮಳೆಗಾಲದಲ್ಲಿ ಸ್ಟಾರ್ಟ್ ಆಗಿರ್ತದೆ, ನಮಗ್ ಗೊತ್ತಾಗಲ್ಲ. ಸೊ ಮಳೆಗಾಲದಲ್ಲಿ ಸ್ಟಾರ್ಟ್ ಆಗಿಬಿಟ್ಟು ಮತ್ತೆ ಪ್ಲಾಂಟ್ ಒಂದು ಸ್ಟ್ರೆಸ್ ಬರುವಾಗ ಮಾತ್ರ ಇದು ಎಕ್ಸ್ಪ್ರೆಸ್ ಮಾಡೋದು ಪ್ಲಾಂಟ್, ಆವಾಗ ನಮಗ್ ಗೊತ್ತಾಗುತ್ತೆ. ಅದಕ್ಕೆ ನಾವು ಒಂದು ಸ್ಲೋ ವಿಲ್ಟ್ ಅಂತ ಹೇಳ್ತೀವಿ. ಸೊ ಇದು ಮೋಸ್ಟ್ಲಿ ಪೀರಿಯಡ್ ಒಂದು ಸ್ಟ್ರೆಸ್ ಪೀರಿಯಡ್ ಅಂತ ಹೇಳ್ತೀವಿ ಅಂದ್ರೆ ಸಮ್ಮರ್ ಮಂತ್, ಏಪ್ರಿಲ್ ಮೇ ಟೈಮ್ ಅಲ್ಲಿ ಫೀಲ್ಡ್ ಅಲ್ಲಿ ಕಾಣ್ತದೆ, ನೋಡ್ತಾ ಇರ್ಬೇಕು. ಆವಾಗ ನಮ್ಗೆ ಏನೋ ಒಂದು ಕಾಣ್ತಿದೆ ಅಂದ್ರೆ ನಾವು ಬೇರು ಕಟ್ ಮಾಡಿ ಕೆಳಗಡೆ ಒಂದು ಡಿಗ್ ಮಾಡಿ ಅದು ನೋಡ್ಬೇಕಾಗುತ್ತೆ, ಅದ್ರಲ್ಲಿ ಏನು ಗಂಟ್ ಹತ್ರ ಗಾಲ್ಸ್ ಹತ್ರ ರೂಟ್ ಅಲ್ಲಿ ಇದೆಯಾ, ಇಲ್ಲ ಅಂದ್ರೆ ರೂಟ್ ಸಮ್ಟೈಮ್ಸ್ ಏನಾಗುತ್ತೆ ಅದ್ರಲ್ಲಿ ಒಂದು ಲೀಷನ್ಸ್ ಅಂತ ಹೇಳ್ತೀವಿ, ಒಂದು ಬ್ಲಾಕ್ ಕಲರ್ ಲೈನ್ಗಳು ಬೇರೆಲ್ಲ ಸೆತ್ತೋಗಿರ್ತದೆ. ಬೇರೆ ತೆಗೆಯುವಾಗ ಅರ್ಧ ಬೇರು ಬರ್ತಿದೆ, ಅರ್ಧ ಒಂಥರ ಸಣ್ಣದಾಗಿರ್ತದೆ. ಆತರ ಇದೆ ಅಂದ್ರೆ ನಾವು ಸಾಯಿಲ್ ಸ್ಯಾಂಪಲ್ ತೆಗೆದ್ಬಿಟ್ಟು ನಮ್ಮ ಆಫೀಸ್ಗೆ ಇಲ್ಲ ವಿಶ್ಲೇಷಣೆ ಮಾಡಿದ್ರೆ ಗೊತ್ತಾಗುತ್ತೆ, ಅದ್ರಲ್ಲಿ ಏನಿದೆ ಅಂದ್ರೆ ನಮಗೆ ಗೊತ್ತಾಗುತ್ತೆ. ಮತ್ತೆ ನೋಡ್ಬೇಕಾಗುತ್ತೆ, ಲೇಯರ್ನಲ್ಲಿ ಗಾಯ ಆದ್ರೂ ನೋಡ್ಬೋದು, ಗಾಯ ಇರುತ್ತದೆ ಮತ್ತೆ ಗಾಲ್ಸ್ ಕೂಡ ಇರುತ್ತದೆ. ಸೊ ಇದು ಒಂದು ಎರಡು ಟೈಪ್ಗಳು ಇದ್ಲೆ ಬರೋದು. ಇದು ಕಾರಣ ಏನಾಗುತ್ತೆ, ಕೆಳಗಡೆ ಒಂದು ನ್ಯೂಟ್ರಿಯನ್ಸ್ ಪ್ಲಾಂಟ್ಗೆ ಹೋಗಲ್ಲ. ಸೊ ಅದಕ್ಕೆ ಏನಾಗುತ್ತೆ, ಪ್ಲಾಂಟ್ ಫುಲ್ ಸ್ಟ್ರೆಸ್ ಆಗಿಬಿಟ್ಟು ಹಳದಿ ಆಗ್ಬಿಡ್ತದೆ. ಎಲೆಗಳು ಮೋಸ್ಟ್ಲಿ ಇದ್ಲೆ ಒಂದು ಬಿತ್ತೋಗಲ್ಲ ಜಾಸ್ತಿ, ಬೇರು ಕೊಳೆ ರೋಗ ಹೇಳಿದಿವಲ್ಲ ಅದ್ರಲ್ಲಿ ಒಂದು ಎಲೆಗಳೆಲ್ಲ ಬಿತ್ತೋಗುತ್ತೆ, ಅದು ಬ್ಲಾಕ್ ಕಲರ್ ಎಲ್ಲ ಕಾಣ್ತದೆ. ಬಟ್ ಇದ್ರಲ್ಲಿ ಒಂದು ಆತರ ಇರಲ್ಲ, ಎಲೆಗಳು ಸಣ್ಣದಾಗ್ತವೆ, ಎಲೆಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಹಳದಿ ಆಗ್ಬಿಡ್ತದೆ. ಅದು ಮುಖ್ಯವಾಗಿ ನಿಧಾನ ಸ್ವರ್ಗ ಅಂದ್ರೆ ನಿರ್ವಹಣೆಗೆ ಏನ್ ಕ್ರಮ ಅನುಸರಿಸಬಹುದು ಅಂತೀರಿ ಡಾಕ್ಟರ್? ಆಕ್ಚುಲಿ ಇದು ಒಂದು ನೆಮಟೋಡ್, ನೆಮಟೋಡ್ಗೆ ಕೆಲವು ಕೆಮಿಕಲ್ಸ್ ಎಲ್ಲ ಮುಂದೆ ಯೂಸ್ ಮಾಡ್ತಾ ಇದೀವಿ, ಕಾರ್ಬೋಫ್ಯೂರಾನ್ 4-8 ಅದೆಲ್ಲ ಅದು ಸ್ಲೋ ಆಗಿ ಬ್ಯಾನ್ ಆಗ್ತಾ ಇದೆ, ಬ್ಯಾನ್ ಮಾಡ್ಬಿಟ್ಟಿದೆ. ಕೆಲವು ಸ್ಟೇಟ್ ಅಲ್ಲಿ ಬ್ಯಾನ್ ಮಾಡಿದ್ದಾರೆ, ಕೆಲವು ಸ್ಟೇಟ್ ಅಲ್ಲಿ ಸ್ವಲ್ಪ ಪ್ರೊಡ್ಯೂಸ್ ಮಾಡಿರೋದೆಲ್ಲ ಸೇಲ್ಸ್ ಮಾಡ್ತಾ ಇರ್ತಾರೆ. ಇದೀಗ ಸ್ವಲ್ಪ ಆಲ್ಟರ್ನೇಟ್ಸ್ ಇದೆ. ಕಾರ್ಬೋಸಲ್ಫಾನ್ ಅಂತ ಒಂದು ಕೆಮಿಕಲ್ ಬರುತ್ತದೆ, ಅದು ಮಾರ್ಷಲ್ ಅಂತ ಹೆಸರಲ್ಲಿ ಸಿಕ್ಕುತ್ತೆ, ಅದು ಕೂಡ ನಾವು ಒಂದು ಲೀಟರ್ ಹಾಕಿ ಅದು ಯೂಸ್ ಮಾಡ್ತಾರೆ. ಬೇರೆಗೆ ಹಾಕ್ಬೇಕು, ಬೇರೆಗೆ ಒಂದು ಮಣ್ಣಲ್ಲಿ ತೋರಿಸಬೇಕು. ಸೊ ಅದು ಒಂದಿದೆ. ಅದು ಇಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಫ್ಲೂಪೈರಮ್ ಅಂತ ಇನ್ನೊಂದು ಕೆಮಿಕಲ್ ಇದೆ, ಅದು 0.6 ml, 0.7 ml 1 liter, ಮೀನ್ಸ್ 7 ml 10 liter, 7 ml 10 liter ವಾಟರ್ಗೆ ಮಿಕ್ಸ್ ಮಾಡಿ ವರ್ಷದಕ್ಕೆ ಒಂದೇ ಸಾರಿ ಯೂಸ್ ಮಾಡಬೇಕು. ಅದು ಅದು 2 times ಯೂಸ್ ಮಾಡೋದಲ್ಲ, ಅದು ಒಂದೇ ಒಂದು ಸಾರಿ ಮಾತ್ರ ನಾವು ಯೂಸ್ ಮಾಡಬೇಕು. ಅದು ಸ್ವಲ್ಪ ಕಾಸ್ಟ್ಲಿ ಕೆಮಿಕಲ್. ಅಂದ್ರೆ ಯಾವ ಕಾಲದಲ್ಲಿ ಬಳಸಿದ್ರೆ ಒಳ್ಳೇದು? ಅದು ಮೋಸ್ಟ್ಲಿ ನಾವು ಗಿಡ ಪ್ರಾಬ್ಲಮ್ ನೋಡಿದೀವಿ ಅಲ್ಲ, ಅದು ಅಂದ್ರೆ ಸ್ಟ್ರೆಸ್ ಪೀರಿಯಡ್ ಅಲ್ಲಿ ಏಪ್ರಿಲ್ ಮೇ ಆತರ ಒಂದು ಸಮ್ಮರ್ ಟೈಮ್ ಅಲ್ಲಿ ಅದು ತೋರಿಸ್ತದೆ, ಕೆಲವು ಕಡೆ ಜನವರಿ ಫೆಬ್ರವರಿ ಕೂಡ ಕಾಣ್ಬೋದು. ಯಾವಾಗ ನಾವು ಕಾಣ್ತದೆ ಆವಾಗಲೇ ನಾವು ಅದು ಮುಂದೆ ಕನ್ಫರ್ಮ್ ಮಾಡಬೇಕು, ಆ ಪ್ರಾಬ್ಲಮ್ ಜಂತು ಉಳ್ಳಲಿಂದ ಬಂದಿರೋದು ಅಂತ ನಾವು ಕನ್ಫರ್ಮ್ ಮಾಡಿಬಿಟ್ಟು ಕೆಮಿಕಲ್ ಯೂಸ್ ಮಾಡಬೇಕು. ಸುಮ್ಮನೆ ಮಾಡಬಾರದು, ಸುಮ್ಮನೆ ಇಲ್ಲ ಅಂದ್ರೆ ವೇಸ್ಟ್ ಆಗುತ್ತೆ. ಇದು ಎಲ್ಲ ಕೆಮಿಕಲ್ಸ್ ಎಲ್ಲ ಈಗ ಕಾಸ್ಟ್ಲಿ ಇರ್ತದೆ, ಎಲ್ಲ ಒಂದು 7,000-6,000 ಆ ತರ ಇರ್ತದೆ. ಸೊ ಅದೇ ನಾವು ಫಸ್ಟ್ ಕನ್ಫರ್ಮ್ ಮಾಡ್ಕೊಂಡು ಯಾರಾದ್ರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕಾಂಟ್ಯಾಕ್ಟ್ ಮಾಡಿ ಒಂದು ಕನ್ಫರ್ಮ್ ಮಾಡ್ಕೊಂಡು ಮಾಡಬಹುದು. ಕೆಮಿಕಲ್ಸ್ ಬಿಟ್ಟು ಬಯೋಕಂಟ್ರೋಲ್ ಏಜೆಂಟ್ಸ್ ಕೂಡ ನಮಗೆ ಇದೆ. ನಮ್ಮ ಐಎಎಸ್ ಆರ್ ಅಲ್ಲಿ ಪೋಚೋನಿನ್ ಅಂತ ಒಂದು ಬಯೋಕಂಟ್ರೋಲ್ ಏಜೆಂಟ್, ಪೋಚೋನಿಯಾ ಕ್ಲೈಮೇಟೋಸ್ಪೋರ್ ಅಂತ ಹೇಳ್ತೀವಿ. ಅದೊಂದು ಪೋಚೋನಿನ್ ಫಾರ್ಮುಲೇಷನ್ ಆಗಿ ಮಾಡಿದ್ದಾರೆ. ಅದು ಒಂದೆಂಬಲ್ ಒಂದು ಲೀಟರ್ ಹಾಕಿ ಅದು ಕೂಡ ನಾವು ಒಂದು ವೈನ್ಗೆ ಒಂದು 5-8 liters ವರೆ ರೆಂಚ್ ಮಾಡಬೇಕು. ಸೊ ಇದು ಮೋಸ್ಟ್ಲಿ ಒಂದು ಏಪ್ರಿಲ್ ಮೇ ಇಲ್ಲ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಇದೋ ಒಂದು ಟೈಮಲ್ಲಿ ನಾವು ಮಾಡಬಹುದು. ಇದು ಏನ್ ಮಾಡ್ತದೆ, ಆಕ್ಚುಲಿ ಪೋಚೋನಿಯಾ ಕ್ಲೈಮೇಟೋಸ್ಪೋರಾ ಒಂದು ಅದು ಎಕ್ಸ್ ಪ್ಯಾರಸೈಟ್ ಅಂತ ಹೇಳ್ತೀವಿ. ಅದು ನೆಮಟೋಡ್ ಎಗ್ಸ್ ಎಲ್ಲ ಒಂದು ಫುಲ್ ಟ್ರಾಪಿಂಗ್ ಮಾಡ್ಬಿಡ್ತದೆ, ಟ್ರಾಪಿಂಗ್ ಮಾಡಿ ಅದು ಸ್ಪ್ರೆಡ್ ಮಾಡಕ್ ಬಿಡಲ್ಲ. ಜಂತು ಹುಳುಗಳ ಮೊಟ್ಟೆನೆ ನಾಶ ಮಾಡುತ್ತೆ ಫುಲ್ ಟ್ರಾಪಿಂಗ್ ಫಂಗೈ ಅಂತ ಹೇಳ್ತೀವಿ. ಅದು ಪೋಚೋನಿಯಾ ಕ್ಲೈಮೇಟೋಸ್ಪೋರಿಯಾ, ಪೋಚೋನಿಯಾ ಕ್ಲೈಮೇಟೋಸ್ಪೋರಿಯಾ. ಇದು ಸರ್ ಪೌರ್ಣಮಿ ಅಂತ ಒಂದು ವೆರೈಟಿ ಇದೆ, ಅದು ಒಂದು ಸ್ವಲ್ಪ ನೆಮಟೋಡ್ ರೆಸಿಸ್ಟೆಂಟ್ ವೆರೈಟಿ ಅಂತ ಹೇಳ್ತೀವಿ. ಹಾವಳಿ ತಡ್ಕೊಳ್ತದೆ, ಸ್ವಲ್ಪ ರೆಸಿಸ್ಟೆಂಟ್ ಇರ್ತದೆ ಅದಕ್ಕೆ. ಈ ಕ್ರಮಗಳನ್ನು ಅನುಸರಿಸಬಹುದು. ಮತ್ತೆ ಬೇವಿನ ಹಿಂಡಿ ಏನಾದ್ರೂ ಬಳಸಬಹುದು? ನೀಮ್ ಕೇಕ್ ಕೂಡ ಮಾಡಬಹುದು. ಅದು ರೆಗ್ಯುಲರ್ ಆಗಿ ಫೀಲ್ಡ್ ಅಲ್ಲಿ ಎಲ್ಲರೂ ಅಪ್ಲೈ ಮಾಡ್ತಾ ಇರ್ತಾರೆ. ಸಪೋಸ್ ನಾವು ನೀಮ್ ಕೇಕ್ ಯೂಸೇ ಮಾಡಿಲ್ಲ ಅಂದ್ರೆ ಅದು ಕೂಡ ಯೂಸ್ ಮಾಡಬಹುದು. ಒಂದು 1.5 kg, 1 kg, ಮ್ಯಾಕ್ಸಿಮಮ್ 2 kg ವರೆ ಬೇರ್ಲಿಂದ ಒಂದು 1-1.5 ಗ್ಯಾಪ್ ಬಿಟ್ಟು ಅದ್ಲೇ ನಾವು ಯೂಸ್ ಮಾಡಬಹುದು. ಇದು ಬಿಟ್ಟು ಬೇರು ಕೊಲೆ ರೋಗ ಅಂತ ಹೇಳಿದೀವಲ್ವಾ, ಬೇರು ಕೊಲೆ ರೋಗಕ್ಕೂ ಕೂಡ ಟ್ರೈಕೋಡರ್ಮಾ ಅಂತ ಬಯೋಕಂಟ್ರೋಲ್ ಏಜೆಂಟ್ ಇದೆ, ಜೈವಿಕ ಶಿಲೀಂದ್ರನಾಶಕ. ಹೌದು, ಅದು ಟಾಲ್ಕ್ ಫಾರ್ಮುಲೇಷನ್ ಅಲ್ಲಿ ಇದೆ, ಬಯೋಕ್ಯಾಪ್ಸುಲ್ ಫಾರ್ಮುಲೇಷನ್ ಅಲ್ಲೂ ಕೂಡ ಇದೆ. ಇದು ಎರಡು ಯೂಸ್ ಮಾಡಬಹುದು. ಟಾಲ್ಕ್ ಫಾರ್ಮುಲೇಷನ್ ಅಂದ್ರೆ ಒಂದು ಗಿಡಕ್ಕೆ 50 grams ಮಣ್ಣಿಗೆ ಬೆರೆಸಬೇಕು, ಇಲ್ಲ ಅಂದ್ರೆ ನಾವು FIM ಇರ್ತೀವಿ ಅಲ್ಲ, ಸಗಣಿ ಗೊಬ್ಬರ ಫಾರ್ಮ್ ಯಾರ್ಡ್ ಅಂತ ಹೇಳ್ತೀವಿ. ಅದು ಒಂದು 1-2 kg ಟ್ರೈಕೋಡರ್ಮಾ, ಅದು ಒಂದು 90 kg ಫಾರ್ಮ್ ಯಾರ್ಡ್ ಮೆನ್ಯೂರ್ಗೆ ಮಿಕ್ಸ್ ಮಾಡಿ ಒಂದು 14 days 1 feet ಹೈಟಿಗೆ ಸ್ಪ್ರೆಡ್ ಮಾಡಿ ಇಡಬಹುದು. ಅದ್ಮೇಲೆ ಸ್ವಲ್ಪ ನೀರು ಕೊಡ್ತಾ ಇರಬೇಕು, ಮಾಯಿಶ್ಚರ್ ಇರ್ತಾ ಇರಬೇಕು. ಅದ್ಮೇಲೆ ನಾವು ಒಂದು ಗಣ್ಣಿ ಬ್ಯಾಗ್ ಇಲ್ಲ ಅಂದ್ರೆ ಏನೋ ಒಂದು ನ್ಯೂಸ್ ಪೇಪರ್ ಇಟ್ಕೊಂಡು ಒಂದು ಕವರ್ ಮಾಡಿ ಇರಬೇಕು. ಸೊ 14 days ಬಿಟ್ಟು ಅದು ಒಂದು 100 kg ಫುಲ್ ರೆಡಿ ಆಗುತ್ತೆ. ಸೊ ಅದು ಒಂದು 3-4 kg ಅಂತ ಒಂದೊಂದು ಗಿಡಗೆ ನಾವು ಹಾಕಬಹುದು. ಇದು ಮೋಸ್ಟ್ಲಿ ಯಾವಾಗ ಹಾಕ್ಬೇಕಂದ್ರೆ ಸ್ವಲ್ಪ ನೀರು ಇರಬೇಕು, ಮಾಯಿಶ್ಚರ್ ಇರಬೇಕು, ತೇವಾಂಶ ಇರಬೇಕು, ಆವಾಗ ನಾವು ಅಪ್ಲೈ ಮಾಡಬಹುದು. ಜೂನ್ ಪ್ರಾರಂಭದಲ್ಲೇ ಮಾಡಬಹುದು, ಮಳೆ ಬಂದಾಗ ಒಂದು ಮಾಡಬಹುದು. ಆವಾಗ ಅದು ಏನಾಗುತ್ತೆ, ಅದು ಸ್ಪ್ರೆಡ್ ಆಗುತ್ತೆ. ಈ ಟ್ರೈಕೋಡರ್ಮಾ ಏನ್ ಮಾಡ್ತದೆ, ಅದು ಮತ್ತೆ ರೋಗ ಕ್ರಿಮಿಗಳು ಬರ್ತದಲ್ಲ, ಮಲ್ಟಿಪ್ಲೈ ಮಾಡಕ್ಕೆ ಬಿಡಲ್ಲ ಅದು. ಇದು ಬೇಗ ಮಲ್ಟಿಪ್ಲೈ ಮಾಡಿ ಎಲ್ಲ ಏರಿಯಾ ಕವರ್ ಆಗುತ್ತೆ. ಸೊ ಇದು ಕಾಂಪಿಟೆನ್ಸಿ ಜಾಸ್ತಿ ಇರ್ತದೆ. ಮತ್ತೆ ಇನ್ನೊಂದು ಬೇರು ಕೂಡ ಅದು ನ್ಯೂಟ್ರಿಯನ್ಸ್ ಎಲ್ಲ ಇದು ಸಪ್ಲೈ ಮಾಡಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಬೇರು ಒಂದು ಆರೋಗ್ಯ ಚೆನ್ನಾಗಿ ಬೆಳವಣಿಗೆ ಬೆಳೆಯೋದಕ್ಕೆ ಮತ್ತೆ ಆರೋಗ್ಯ ಕೂಡ ಅದಕ್ಕೆ ಚೆನ್ನಾಗಿರ್ತದೆ. ಟ್ರೈಕೋಡರ್ಮಾವನ್ನು ನಾವು ಬಳಸ್ಕೋಬಹುದು, ಬಳಕಬಹುದು. ಅದು ಒಂದು ಬಯೋ ಕ್ಯಾಪ್ಸುಲ್ ಫಾರ್ಮುಲೇಷನ್ ಅಂತ ನಮ್ಮ ಐಎಎಸ್ ಆರ್ ಬಯೋ ಕ್ಯಾಪ್ಸುಲ್ ಫಾರ್ಮುಲೇಷನ್ ಇದೆ, ಅದಕ್ಕೊಂದು ಪ್ರೊಸೀಜರ್ ಇದೆ. ಅದು ಯೂಸ್ ಮಾಡಿ 1-2 liters ವಾಟರ್ ಅಲ್ಲಿ ಫಸ್ಟ್ 1 capsule ಇಟ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಇಡಬೇಕು. ಅದು ಆದ್ಮೇಲೆ 100 liters ವಾಟರ್ಗೆ ಮಿಕ್ಸ್ ಮಾಡಿ ಅದು ಕೂಡ ನಾವು ಮಣ್ಣಲ್ಲಿ ಬೆರೆಸಬೇಕಾಗುತ್ತೆ. ಅಂದ್ರೆ ನಾವು ಜೈವಿಕ ನಿಯಂತ್ರಣ ವಿಧಾನಗಳನ್ನು ಕೂಡ ಈ ಕರಿಮೆಣಸಿನ ಬೇರು ರೋಗಗಳ ನಿರ್ವಹಣೆಗೆ ಬಳಸ್ಕೋಬಹುದು. ಏಲಕ್ಕಿ ಬೆಳೆನಲ್ಲೂ ಕೂಡ ರೋಗಗಳು ಬರೋದನ್ನ ಕಾಣ್ತೇವೆ. ವಿಶೇಷವಾಗಿ ಯಾವ್ಯಾವ ರೋಗಗಳು ಬರ್ತವೆ ಏಲಕ್ಕಿ ಬೆಳೆನಲ್ಲಿ ಅಂತೀರಿ? ಏಲಕ್ಕಿನಲ್ಲಿ ನರ್ಸರಿಯಲ್ಲಿ 2 ಡಿಸೀಸ್ಗಳು ಬರ್ತದೆ. ಒಂದು ಡ್ಯಾಂಪಿಂಗ್ ಆಫ್ ಕಾಲರ್ ರಾಟ್ ಅಂತ ಹೇಳ್ತೀವಿ, ಸಸಿ ಕೊಳೆ ರೋಗ. ಅದು ಕೊಲೆ ರೋಗ ಟೈಪ್ನೇ. ಅದೇನಾಗುತ್ತೆ, ಚಿಕ್ಕದಾಗಿ ಒಂದು ಗಿಡ ಬರುವಾಗ ಅದು ನೆಕ್ ಏರಿಯಲ್ಲಿ ಒಂದು ತರ ಬೆಂಡ್ ಆಗಿ ಒಡೆದೋಗುತ್ತೆ. ಸೊ ಅದು ಡ್ಯಾಂಪಿಂಗ್ ಆಫ್ ಅಂತ ಹೇಳ್ತೀವಿ. ಇನ್ನೊಂದು ಲೀಫ್ ಸ್ಪಾಟ್, ಎಲೆ ಚುಕ್ಕಿ ರೋಗ. ಬಿಸಿಲು ಜಾಸ್ತಿ ಇರುವ ನರ್ಸರಿ ಶೆಡ್ ಅಲ್ಲಿ ಶೇಡ್ ನೆಟ್ ಹಾಕಿಲ್ಲ ಅಂದ್ರೆ ಈ ತರ ಪ್ರಾಬ್ಲಮ್ ಬರ್ತದೆ. ಅದು ಬಿಟ್ಟು ಫೀಲ್ಡ್ ನಲ್ಲಿ ಏನ್ ಬರ್ತದೆ ಅಂದ್ರೆ ರೈಸೋಮ್ ರಾಟ್, ಇದು ಗಡ್ಡೆ ಕೊಲೆ ರೋಗ ಅಂತ ಹೇಳ್ತೀವಿ, ಅದು ಫೀಲ್ಡ್ ಅಲ್ಲಿ ಬರೋದು. ಇನ್ನೊಂದು ಲೀಫ್ ಬ್ಲೈಟ್, ಇದು ಶೇಡ್ ಜಾಸ್ತಿ ಇಲ್ಲ ಅಂದ್ರೆ ಕಡಿಮೆ ಆಗಿ ಇರುವಾಗ ಇದು ಪ್ರಾಬ್ಲಮ್ ಬರುತ್ತೆ. ತಾವು ಸಸಿ ಮಣ್ಣಿನಲ್ಲಿ ಸಸಿ ಕೊಳೆ ರೋಗ ಬರುತ್ತೆ ಅಂತ ಹೇಳಿದ್ರಿ, ಯಾವ ಕಾಲದಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ ಅಂತೀರಿ? ಇದು ನಮಗೆ ಮೋಸ್ಟ್ಲಿ ರೈನಿ ಸೀಸನ್ ಅಲ್ಲಿ, ಜುಲೈ ಆಗಸ್ಟ್. ಸಪೋಸ್ ನರ್ಸರಿ ಕೆಲವರು ಸ್ವಲ್ಪ ಮುಂದೆ ಮಾಡ್ತಾರೆ, ಬಟ್ ಮಳೆ ಆದ್ಮೇಲೆ ಕೆಲವರು ಮಾಡ್ತಾರೆ. ಬಟ್ ಮೋಸ್ಟ್ಲಿ ಇದು ಇರೋದು ಅಂತ ರೈನಿ ಸೀಸನ್ ಅಲ್ಲಿ, ಜುಲೈ ಮಳೆಗಾಲದಲ್ಲಿ ಇರೋದು ಜಾಸ್ತಿ. ಬೆಡ್ ಮಾಡುವಾಗ ಕರೆಕ್ಟ್ ಆಗಿ ಕೆಲವರು ಮಾಡಿರಲ್ಲ, ಲೆವೆಲ್ ಆಗಿ ಮಾಡಿರಲ್ಲ, ಮತ್ತೆ ನೀರು ಹೋಗೋಕೆ ವ್ಯವಸ್ಥೆ ಮಾಡಬೇಕಾಗುತ್ತೆ. ಅದಿಲ್ಲ ಅಂದ್ರೆ ನೀರು ನಿಲ್ಸ್ತದೆ. ಸೊ ಅದು ಇದಾಗಿ ನಮಗೆ ಡ್ಯಾಂಪಿಂಗ್ ಆಫ್ ಪ್ರಾಬ್ಲಮ್ ಬರ್ತದೆ. ಸೊ ತುಂಬಾ ಕೂಲ್ ಆಗಿ ಇರೋದು, ಮಾಯಿಶ್ಚರ್ ಜಾಸ್ತಿ ಇರೋದು, ಆ ತರ ಪ್ರಾಬ್ಲಮ್ ಇದೆ ಅಂದ್ರೆ ಇದು ಪ್ರಾಬ್ಲಮ್ ಬರ್ತದೆ. ಇದಕ್ಕೆ ನಾವು ನಿರ್ವಹಣೆಗೆ ಏನ್ ಮಾಡ್ಬೇಕು ಅಂದ್ರೆ COC, ಕಾಪರ್ ಆಕ್ಸಿಕ್ಲೋರೈಡ್, 1.25% 2.5 grams 1 liter ಹಾಕಿ ಡ್ರಿಂಚಿಂಗ್ ಮಾಡಬಹುದು. ಫುಲ್ ಇಲ್ಲ ಸಸಿ ಮಡಿಗೆ ಹಾಕಬೇಕಾಗುತ್ತೆ. ಮತ್ತೆ ಟ್ರೈಕೋಡರ್ಮಾ ಕೂಡ ಬೆಡ್ ಪ್ರಿಪೇರ್ ಮಾಡುವಾಗ, ನೀವು ಸೀಡ್ಸ್ ಬೀಜ ಗೀಜೆಲ್ಲ ಹಾಕಕ್ ಮುಂಚೆ ಬೆಡ್ ಪ್ರಿಪೇರ್ ಮಾಡುವಾಗ ಆವಾಗ ಟ್ರೈಕೋಡರ್ಮಾ ಕೂಡ ನಾವು ಅಪ್ಲೈ ಮಾಡಿ ಇದು ಮಾಡಬಹುದು. ಇದು ಮುಖ್ಯವಾಗಿ ಸಸಿ ಕೊಳೆಯ ರೋಗದ ಬಗ್ಗೆ ಆಯಿತು. ಇನ್ನು ಎಲೆಚುಕ್ಕೆ ರೋಗ, ಎಲೆಚುಕ್ಕಿ ರೋಗ ಇದು ನಮಗೆ ಶೇಡ್ ನೆಟ್ ಹಾಕಿಲ್ಲ, ಇಲ್ಲ ಜಾಸ್ತಿ ಬಿಸಿಲು ಬರ್ತಿದೆ ಅಂದರೆ ಎಲೆಚುಕ್ಕಿ ರೋಗ ಜಾಸ್ತಿ ಬರೋದು ಶುರು ಆಗುತ್ತೆ. ಒಂದು ಸ್ಪ್ರೇ ಕೊಟ್ಟು ಕಂಟ್ರೋಲ್ ಮಾಡ್ಬೋದು. ಕಾರ್ಬನ್ ಡೈಸಿಂಗ್ ಪ್ಲಸ್ ಮ್ಯಾಂಗೋಸಿಪ್ ಒಂದು 0.1% 1 gram 1 liter ಹಾಕಿ ನೀವು ಸ್ಪ್ರೇ ಮಾಡುವಾಗ ಕಂಟ್ರೋಲ್ ಆಗುತ್ತೆ. ಇದು ನಮಗೆ ಮೋಸ್ಟ್ಲಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಪ್ರಾಬ್ಲಮ್ ಜಾಸ್ತಿ ಇರೋದು. ಆ ಸಂದರ್ಭದಲ್ಲಿ ನಾವು ಸಿಂಪರಣೆ ಕೈಗೊಳ್ಬೇಕಾಗುತ್ತೆ. ಹೆಚ್ಚು ರೋಗದ ಹಾವಳಿ ಇದ್ದಾಗ ಸಿಂಪರಣೆ ಕೈಗೊಳ್ಬಹುದು. ಇನ್ನ ಮುಖ್ಯವಾದ ಒಂದು ಜಮೀನಿನಲ್ಲಿ ಅಥವಾ ಏಲಕ್ಕಿ ತೋಟಗಳಲ್ಲಿ ಗಡ್ಡೆ ಕೊಳೆಯುವ ರೋಗ ಬರುತ್ತೆ ಅಂತ ತಾವ್ ಹೇಳಿದ್ರಿ. ಇದು ಯಾವ ಕಾಲದಲ್ಲಿ ಹೆಚ್ಚಾಗಿ ಕಾಣಬರುತ್ತೆ? ಇದು ಕರೆಕ್ಟ್ ಮಳೆ ಶುರು ಆದ್ಮೇಲೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಕೂಡ ನಾವು ಕಾಣ್ಬೋದು. ಆಗಸ್ಟ್ ಅಲ್ಲಿ ತುಂಬಾ ಪೀಕ್ ಟೈಮ್ ಇರ್ತದೆ. ಸೊ ಅದು ಮಳೆ ಬಂದು ನೀರು ಕರೆಕ್ಟ್ ಆಗಿ ತೋಟದಲ್ಲಿ ಹೊರಗಡೆ ಹೋಗಿಲ್ಲ, ಡ್ರೈ ಆಗಿಲ್ಲ ಅಂದ್ರೆ ರೈಸಮ್ ರೋಟ್ ಪ್ರಾಬ್ಲಮ್ ಜಾಸ್ತಿ ಬರೋದು, ಮೋಸ್ಟ್ಲಿ ಮಳೆಗಾಲದಲ್ಲಿ ಬರೋದು. ಇದು ಬಂದು ಇನ್ನೊಂದು ಎಕ್ಸ್ಟೆಂಡ್ ಆಗಿ ಗಡ್ಡೆಯಲ್ಲಿ ಬರೋದು, ಮತ್ತೆ ಕ್ಯಾಪ್ಸುಲ್ ಕೂಡ ಎಕ್ಸ್ಟೆಂಡ್ ಆಗುತ್ತೆ, ಅದು ಒಂದು ಕೂಡ ಆಗುತ್ತೆ. ಅದೇ ಇಲ್ಲ ಇದೆ ಜುಲೈ ಟು ಆಗಸ್ಟ್ ತಿಂಗಳಲ್ಲಿ ಈ ಪ್ರಾಬ್ಲಮ್ ಜಾಸ್ತಿ. ಕೊತ್ತುಗಳು ಕೂಡ ಕೊಳಿತವೆ, ಕೊತ್ತುಗಳು ಕೂಡ ಬರುತ್ತದೆ, ಕೊತ್ತು ಮತ್ತೆ ಕಾಯಿಗಳು ಎಲ್ಲ ಕೆಲ ಟೈಮ್ ಕೂಡ ಲೀಫ್ ಕೂಡ ಕಾಣ್ತದೆ. ಕೆಳಗಡೆ ಇರೋದು ಲೀಫ್ ಗಳೆಲ್ಲ ಒಂಥರ ಕಾಣ್ತದೆ. ಆ ಸ್ಟೆಮ್ ಶೂಟ್ ಒಂದು ಕೈಯಲ್ಲಿ ಇಟ್ಕೊಂಡು ಎಳೆದಾಗ ಕೈಯಲ್ಲಿ ಬಂದ್ಬಿಡುತ್ತೆ, ಬರುತ್ತದೆ, ಕೊಳ್ತು ಬಿಟ್ಟಿರುತ್ತೆ ಫುಲ್ ಕೊಳ್ತು ಬಿಟ್ಟಿರ್ತದೆ. ಮತ್ತೆ ಫುಲ್ ಶೂಟ್ ಗಳೆಲ್ಲ ಈ ತರ ಫುಲ್ ಓಪನ್ ಆಗಿಬಿಡ್ತದೆ, ನಮಗೆ ಅದು ದೂರದಲ್ಲಿ ಕಾಣ್ಬಹುದು ಅದು. ಮತ್ತೆ ಫುಲ್ ಓಪನ್ ಆಗಿ ಅಷ್ಟು ಏನಾದ್ರು 30 shoot ಇರಲಿ 40 shoot ಇರಲಿ ಎಲ್ಲ ಶೂಟ್ ಗಳು ನಮಗೆ ಅದು ಫುಲ್ ಹರಡ್ಬಿಟ್ಟಿರುತ್ತೆ, ಒಟ್ಟಿಗೆ ಎಲ್ಲ ಹೋಗ್ಬಿಡ್ತದೆ. ಆ ಫುಲ್ ಹಿಲ್ ಒಂದೊಂದು ಶೂಟ್ ಆಗಿ ಪ್ರಾಬ್ಲಮ್. ನಾವು ಕೀಟ ನೋಡಿದೀವಲ್ಲ, ಅದು ಒಂದು ಶೂಟ್ ಅಂದ್ರೆ ಒಂದು ಶೂಟ್ ಹೋಗುತ್ತೆ, ಇದು ಆತರ ಇಲ್ಲ. ಅಷ್ಟು 20 shoot ಇದೆ ಅಂದ್ರೆ 20 shoot ಹೋಗ್ಬಿಡ್ತದೆ. ಆ ಗಿಡ ಫುಲ್ ನಾವು ತೆಗೆದ್ಬಿಟ್ಟು ರೀಪ್ಲಾಂಟ್ ಮಾಡ್ಬೇಕಾಗುತ್ತೆ. ಇಡೀ ಕ್ಲಂಪ್ ಅಂತೀವಲ್ಲ, ಕ್ಲಂಪ್ಗಳು ಫುಲ್ ಹೋಗ್ಬಿಡ್ತದೆ ಕಂಪ್ಲೀಟ್ ಆಗಿ. ಮತ್ತೆ ಸ್ಪ್ರೆಡ್ ಆಗಕ್ಕೆ ಶುರು ಆಗುತ್ತೆ. ಇಲ್ಲಿಂದ ಮಳೆ ನೀರು ಬರ್ತದಲ್ವಾ, ಮಳೆ ನೀರು ಒಂದು ಆ ಇನ್ಫೆಸ್ಟೆಡ್ ಗಿಡ ಇಲ್ಲಿಂದ ಮತ್ತೆ ಗಿಡಕ್ಕೆ ಹೋಗುವಾಗ ಫುಲ್ ಸ್ಪ್ರೆಡ್ ಆಗ್ಬಿಡ್ತದೆ. ನೀರ್ ಮೂಲಕ ಫುಲ್ ಸ್ಪ್ರೆಡ್ ಆಗುತ್ತೆ. ಏನು ನಿರ್ವಹಣಾ ಕ್ರಮಗಳನ್ನ ಕೈಗೊಳ್ಳಬಹುದು ಈ ಏಲಕ್ಕಿ ಗಡ್ಡೆ ಕೊಳೆ ರೋಗದ ನಿರ್ವಹಣೆಗೆ? ಇದು ಮೇನ್ ನಮಗೆ ಫಸ್ಟ್ ಪ್ರಾಬ್ಲಮ್ ಬಂದು ಶೇಡ್, ಶೇಡ್ ಜಾಸ್ತಿ ಇರೋದು. ಶೇಡ್ ಜಾಸ್ತಿ ಇರುವಾಗ ಏನಾಗುತ್ತೆ, ಪ್ಲಾಂಟ್ಗಳ ಕಂಡೀಷನ್ ಡಿಸೀಸ್ ಡೆವಲಪ್ಮೆಂಟ್ಗೆ ಕಂಡೀಷನ್ ಫುಲ್ ಚೆನ್ನಾಗಿ ಸಿಕ್ಕುತ್ತೆ, ಹೆಚ್ಚಾಗುತ್ತೆ. ಸೊ ಅದಕ್ಕೆ ಒಂದು ಶೇಡ್ ಒಂದು ಪ್ರಾಪರ್ ಆಗಿ ನಾವು ಮ್ಯಾನೇಜ್ ಮಾಡಬೇಕು. ಒಂದು ಅದು ಬಿಟ್ಟಾಗ ಡ್ರೆಂಚಿಂಗ್, ಗಿಡ ಅಲ್ಲಿ ಪ್ರಾಬ್ಲಮ್ ಬಂದ್ಬಿಟ್ಟಿದ್ದು ಡಿಸೀಸ್ ಬಂದ ಮೇಲೆ ಮ್ಯಾಟ್ಕೋ, ಒಂದು ಮ್ಯಾಟ್ಕೋ ಅಂತ ಹೇಳ್ತೀವಿ, ಅದು ಮೆಟಲ್ ಎಕ್ಸೆಲ್ ಅಂಡ್ ಮ್ಯಾಂಕೋಸಬ್. ಸೊ ಅದು ಒಂದು 1.25 gram 1 liter ವಾಟರ್ ಗೆ ಇಟ್ಕೊಂಡು ಅದು ಬುಡಕ್ಕೆ ಹಾಕ್ಬೇಕು ಚೆನ್ನಾಗಿ ನೆನೆಸ್ಬೇಕು. ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಕ್ ಮುಂಚೆ ನಮಗೆ ಚೆನ್ನಾಗಿ ಚರಂಡಿ ವ್ಯವಸ್ಥೆ ಮಾಡ್ಬೇಕು. ಬಸಿಗಾಲುವೆ ಅಂತೀವಿ, ಫಸ್ಟ್ ನಾವು ಅಟ್ಯಾಕ್ ಆಗಿರೋದು ಸೆತ್ತೋಗಿರೋದು ಗಿಡ ಎಲ್ಲ ನೀಟಾಗಿ ತೆಗೆದ್ಬಿಟ್ಟು ಆ ಜಾಗದೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಸುತ್ತಮುತ್ತ ಗಿಡಗಳು ಎಲ್ಲ ಒಂದು ನಾವು ಈ ತರ ಸ್ಪಾಟ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ, ಇದು ಮೆಟಲ್ ಆಕ್ಸೈಡ್ ಅಂಡ್ ಮ್ಯಾಂಕೋಸಬ್ ಒಂದು ಮಿಕ್ಸ್ ಮಾಡಿ ಒಂದು ಇದು ಮಾಡಬಹುದು. ಅದ್ ಮುಂದೆ ನಾವು ಚರಂಡಿ ವ್ಯವಸ್ಥೆ ಕೂಡ ಪ್ರಾಪರ್ ಆಗಿ ಮಾಡಬೇಕು. ಆದ್ಮೇಲೆ ಇದು ಮಾಡಬೇಕು. ಚರಂಡಿ ವ್ಯವಸ್ಥೆ ಮಾಡಿಲ್ಲ ಅಂದ್ರೆ ನೀವು ಏನೇನು ಕೆಮಿಕಲ್ ಹಾಕಿ ಅದ್ರಲ್ಲೊಂದು ಅಷ್ಟು ರಿಸಲ್ಟ್ ಬರಲ್ಲ. ಅಂದ್ರೆ ಹೆಚ್ಚಾಗಿರುವಂತಹ ತೇವಾಂಶವನ್ನು ತೆಗಿಬೇಕು, ಫಸ್ಟ್ ತೆಗಿಬೇಕು. ಮತ್ತೆ ಫುಲ್ ಗಿಡ ಓಪನ್ ಆಗಿ ಬಿಟ್ಟಿದ ಅಂದ್ರೆ ಅದು ತಿರುಗಾ ರಿಕವರ್ ಆಗೋದು ತುಂಬಾ ಕಷ್ಟ. ಬಟ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನಮಗೆ ಎಳೆ ಎಲ್ಲ ಸ್ವಲ್ಪ ಒಂದು ಸುರುಗ ತರ ಆಗುತ್ತೆ, ಲೈಟ್ ಆಗಿ ಓಪನ್ ಆಗುವಾಗ ಮಾಡಿದೀವಿ ಅಂದ್ರೆ ನಮಗೆ ರಿಕವರಿ ಆಗುತ್ತೆ, ಇಲ್ಲ ಅಂದ್ರೆ ಸೆತ್ತು ಹೋಗಿರೋದು ಗಿಡ ರಿಕವರಿ ಆಗಲ್ಲ. ಇದು ಒಂದು ಪ್ರಿವೆಂಟ್ ಮಾಡೋದು, ಮತ್ತೆ ಗಿಡಗಳಿಗೆ ಸ್ಪ್ರೆಡ್ ಆಗೋದು ನಾವು ಫಸ್ಟೇ ನೋಡಿಬಿಟ್ಟು ಪ್ರಿವೆಂಟ್ ಮಾಡೋದು, ಇನ್ನೊಂದು ಗಿಡಕ್ಕೆ ಹೋಗ್ಬೇಡ ಅಂತ ಪ್ರಿವೆಂಟ್ ಮಾಡೋದು. ಅದು ಬಿಟ್ಟು ಬೋರ್ಡ್ ಸ್ಪ್ರೇ ಕೂಡ 1% ಒಂದು ಮಾಡ್ತಾರೆ ಮೇ ಜೂನ್ ಅಲ್ಲಿ ಒಂದು ಬೋರ್ಡ್ ಸ್ಪ್ರೇ ಮಾಡುವಾಗ ಸ್ವಲ್ಪ ಪ್ರಿವೆನ್ಷನ್ ಆಗುತ್ತೆ, ಆ ಗಿಡ ಪ್ರಾಬ್ಲಮ್ ಬರಕ್ ಮುಂಚೆ ಸ್ವಲ್ಪ ಗಿಡಗಳಿಗೆ ಒಂದು ಪ್ರೊಟೆಕ್ಷನ್ ಇರುತ್ತೆ. ಅಂದ್ರೆ ನಾವು ಎಲೆಗಳಿಗೆ ಮಾಡಬೇಕಾಗುತ್ತೆ, ಎಲೆಗಳು ಕೆಳಗಡೆ ಕೆಳಗಡೆ ಅಂದ್ರೆ ಮಣ್ಣಲ್ಲಿ ಇಲ್ಲ, ಶೂಟ್ಸ್ ಬುಡಕ್ಕೆ ಅದು ಹೈಟ್ ಜಾಸ್ತಿ ಇರ್ತದೆ. ಸೊ ಮೇಲ್ಗಡೆ ಹಾಕಿ ಮತ್ತೆ ಎಲ್ಲ ಸ್ಪ್ರೇ ಮಾಡಬಹುದು. ಮತ್ತೆ ಸಿಒಸಿ ಕೂಡ ಟ್ರೆನ್ಸಿಂಗ್ ಮಾಡ್ತಾರೆ ಗಡ್ಡೆ ಕೊಳೆ ರೋಗಕ್ಕೆ, ಮೆಟಲ್ ಎಕ್ಸೆಲ್ ಮ್ಯಾಂಕೋಸಮ್ ಮಾಡ್ತೀವಲ್ಲ, ಅದು ಬಿಟ್ಟು ನಮಗೆ ಸಿಒಸಿ ಕಾಪರ್ ಆಕ್ಸಿಕ್ಲೋರೈಡ್ ಕೂಡ ಟ್ರೆನ್ಸಿಂಗ್ ಮಾಡಬಹುದು, 2 gram/L ಒಂದು ಹಾಕಿ ಅದು ಕೂಡ ಟ್ರೆನ್ಸಿಂಗ್ ಮಾಡಬಹುದು. ಇದು ಆಕ್ಚುಲಿ 3 times ಮೇ ಜೂನ್ ಅಲ್ಲಿ ಒಂದು ಬೋಡೋ ಮಿಕ್ಸರ್ ಹೊಡಿಬಹುದು, ಜುಲೈ ಆಗಸ್ಟ್ ಸೆಪ್ಟೆಂಬರ್ ವರೆ ನಾವು ಈ 2 ಕೆಮಿಕಲ್ಗಳು ಬೇಸ್ಡ್ ಆನ್ ದ ಇನ್ಫೆಸ್ಟೇಷನ್ ಲೆವೆಲ್ ನಮಗೆ ಒಂದು ಜಾಸ್ತಿ ಇದೆಯಾ ಇಲ್ಲವಾ ಅಂದ್ರೆ ಚರಂಡಿ ವ್ಯವಸ್ಥೆ ಎಲ್ಲ ಮಾಡಿಬಿಟ್ಟು ಇದು ನಾವು ಫಸ್ಟ್ ಒಂದು ಕೆಮಿಕಲ್ ಸಿಒಸಿ ಹಾಕಿದೀವಿ ಅಂದ್ರೆ ನೆಕ್ಸ್ಟ್ ಒಂದು ಮೆಟಲ್ ಎಕ್ಸೆಲ್ ಮ್ಯಾಂಕೋಸ್ ಮಾಡಿ ಕಂಟ್ರೋಲ್ ಮಾಡಬಹುದು. ಅದು ಬಿಟ್ಟು ನಾನು ಟ್ರೈಕೋಡರ್ಮಾ ಹೇಳಿದಿನಲ್ವಾ, ಅದು ಕೂಡ ಟಾಲ್ಕ್ ಫಾರ್ಮುಲೇಷನ್ ಅಲ್ಲಿ ಸಿಕ್ಕುತ್ತೆ, ಇಲ್ಲ ಅಂದ್ರೆ ಕ್ಯಾಪ್ಸುಲ್ ಫಾರ್ಮುಲೇಷನ್ ಅಲ್ಲಿ ಸಿಕ್ಕುತ್ತೆ, ಅದು ಕೂಡ ನಾವು ಒಂದು ವ್ಯವಸ್ಥೆ ಮಾಡಬಹುದು. ಕೆಲವರು ಒಂದು ಆರ್ಗಾನಿಕ್ ಮಾಡಬೇಕಂತ ಹೇಳ್ತಾರೆ, ಸೊ ಅವರಿಗೆಲ್ಲ ಅನುಕೂಲ ಒಂದು ಅನುಕೂಲ ಆಗುತ್ತೆ. ಇನ್ನೊಂದು ತಾವು ತಿಳಿಸಿದ್ದು ಏಲಕ್ಕಿ ಬೆಳೆನಲ್ಲಿ ಎಲೆ ಅಂಗಮಾರಿ ರೋಗ ಅಂತ, ಅಂದ್ರೆ ಎಲೆ ಚುಕ್ಕೆನಲ್ಲಿ ಸಣ್ಣ ಸಣ್ಣ ಚುಕ್ಕೆಗಳಿರ್ತವೆ, ಎಲೆ ಅಂಗಮಾರಿ ರೋಗ ಅಂದ್ರೆ ಇಡೀ ಎಲೆನೇ ಒಣಗದಂಗೆ ಆಗಿರುತ್ತೆ. ಬ್ಲೈಟ್ ಅಂತ ಕರಿತೀವಿ. ಸುಟ್ಟಂಗೆ ಸುಟ್ಟಂಗೆ ಕಾಣುತ್ತದೆ. ಯಾವ ಕಾಲದಲ್ಲಿ ಇದು ಹೆಚ್ಚಾಗಿ ಕಾಣುತ್ತೆ? ಇದು ಫುಲ್ ಸಮ್ಮರ್ ಟೈಮ್ ಅಲ್ಲಿ 50% ಶೇಡ್ ಮೈಂಟೈನ್ ಮಾಡಿಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಮೇ ಮಂತ್ ಅಲ್ಲಿ ಫುಲ್ ಸುಟ್ಟ ಹೋಗುತ್ತೆ. ಬಿಸಿಲಿರುತ್ತೆ, ಏಲಕ್ಕಿ ಒಂದು ಸ್ವಭಾವ ಇರ್ತದೆ. ಅದು ಜಾಸ್ತಿ ಬಿಸಿಲು ಬಂದಾಗ ಅದು ಎಲೆಗಳೆಲ್ಲ ಕ್ಲೋಸ್ ಆಗ್ಬಿಡ್ತದೆ. ಡೇ ಟೈಮ್ ಅಲ್ಲಿ ಕೆಲವರು ಅದ್ರಲ್ಲಿ ನಾವು ಗೊತ್ತಾಗುತ್ತೆ ನಮ್ಮ ಫೀಲ್ಡ್ ಅಲ್ಲಿ ಶೇಡ್ ಲೆವೆಲ್ ಕರೆಕ್ಟ್ ಆಗಿ ಇಲ್ಲ. ಆ ಶೇಡ್ ಲೆವೆಲ್ ಕರೆಕ್ಟ್ ಆಗಿದೆ ಅಂದ್ರೆ ನೀವು ಎಲೆ ಚೆನ್ನಾಗಿ ಓಪನ್ ಆಗಿರ್ತದೆ, ಎಲ್ಲ ಇದಾಗುತ್ತೆ. ಶೇಡ್ ಲೆವೆಲ್ ಪ್ರಾಪರ್ ಆಗಿ ಇಲ್ಲ ಅಂದ್ರೆ ಎಲೆಗಳೆಲ್ಲ ಆತರ ನಮಗೆ ಕ್ಲೋಸ್ ಆಗ್ಬಿಟ್ಟು ಮುಚ್ಕೊಂಡು ಬಿಡ್ತದೆ. ಅದರಿಂದ ನಾವು ಕರೆಕ್ಟ್ ಆಗಿ ಅದಕ್ಕೆ ವ್ಯವಸ್ಥೆ ಮಾಡಿ ಅದಕ್ಕೆ ಶೇಡ್ ಎಲ್ಲ ಕೊಟ್ಟು ಇರುವಾಗ ನಮಗೆ ಈ ಲೀಫ್ ಪ್ಲೇಟ್ ಪ್ರಾಬ್ಲಮ್ ಜಾಸ್ತಿ ಬರಲ್ಲ. ಬರಕ್ಕೆ ಮುಂಚೆ ನಾವು ಒಂದು ಸ್ಪ್ರೇ ಮಾಡಿ ಕೆಲ ಪ್ರಿವೆನ್ಷನ್ ಮೆಷರ್ ಇಡಬಹುದು. ಮೇ ಜೂನ್ ಅಲ್ಲಿ ಒಂದು 1% ಬೋಡೋ ಮಿಕ್ಸರ್ ಒಂದು ಸ್ಪ್ರೇ ಮಾಡಬಹುದು. ಅದೇ ರಿಪೀಟ್ ಬೇಕಾಗುತ್ತೆ ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ ಕೂಡ ಮಳೆ ಆದ್ಮೇಲೆ ಸ್ವಲ್ಪ ಆವಾಗ್ಲೂ ಕೂಡ ನಮಗೊಂದು ಬ್ರೈಟ್ ಸನ್ಲೈಟ್ ಸಿಕ್ಕುತ್ತೆ, ಆವಾಗ್ಲೂ ನಮಗೆ ಈ ಪ್ರಾಬ್ಲಮ್ ಒಂದು ಕಾಣ್ತದೆ. ಸೊ ಆವಾಗ್ಲೂ ಒಂದು ಸೆಕೆಂಡ್ ಬೋಡೋ ಸ್ಪ್ರೇ ಕೂಡ ಹೊಡಿಬಹುದು. ಅದು ಬಿಟ್ಟು ರೋಗ ಬಂದ್ಬಿಟ್ಟಿದ್ದು ಲೀಫ್ ಬ್ಲೈಟ್ ಬಂದಿದೆ, ಅದು ನಾವು ಹೇಗೆ ಕಂಟ್ರೋಲ್ ಮಾಡಬೇಕಂದ್ರೆ ಅದು ಕಾರ್ಬಂಡಾಜಿಮ್ ಪ್ಲಸ್ ಮ್ಯಾಂಗೋ ಸೋಪ್ ರೋಗ ಬಂದ ಮೇಲೆ 0.1%, ಅದು 1 gram 1 liter ಹಾಕಿ ನಾವು ಒಂದು ಸ್ಪ್ರೇ ಮಾಡಬಹುದು. ಕೆಲವು ಟೈಮಲ್ಲಿ 2 ಸಾರಿ ಸ್ಪ್ರೇ ಮಾಡ್ತಾರೆ, ಇಲ್ಲಾಂದ್ರೆ 3 ಸಾರಿ ಕೂಡ ಸ್ಪ್ರೇ ಮಾಡ್ತಾರೆ. ಸ್ಪ್ರೇ ಮಾಡುವಾಗ ನಮಗೆ ಅದು ಒಂದು ಗಿಡಗೆ ಸ್ವಲ್ಪ ಅನುಕೂಲ ಸಿಕ್ಕುತ್ತೆ. ಅದು ಇವು ಮುಖ್ಯವಾಗಿ ಏಲಕ್ಕಿಗೆ ಬರುವಂತ ಮುಖ್ಯವಾಗಿ ಒಂದು ಶೇಡ್ ಕೂಡ ಪ್ರಾಪರ್ ಆಗಿ ಮೇಂಟೈನ್ ಮಾಡುವಾಗ ನಮಗೆ ಈ ಪ್ರಾಬ್ಲಮ್ ಕಡಿಮೆ ಮಾಡಬಹುದು. ನೆರಳು ನಿರ್ವಹಣೆ ಬಹಳ ಮುಖ್ಯ, ಬಹಳ ಮುಖ್ಯ ಈ ಬಿಸಿಲಿನಿಂದ ಬರುವಂತ ರೋಗಗಳನ್ನು ತಡೆಗಟ್ಟೋದ್ರಲ್ಲಿ. ರೈತ ಬಾಂಧವರೇ, ತಮಗೆ ವಿವಿಧ ಸಾಂಬಾರ ಬೆಳೆಗಳ ರೋಗಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎಂ ಬಾಲಾಜಿ ರಾಜಕುಮಾರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಕಿಸಬಹುದು. ಇದಕ್ಕೆ ವಾಟ್ಸಪ್ ಕೂಡ ಇರುತ್ತೆ. ಸಂಖ್ಯೆ ಹೀಗಿದೆ: 900-544-754. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 900-544-754. ತುಂಬ ಸಂತೋಷ ಡಾಕ್ಟರ್ ಬಾಲಾಜಿ ರಾಜ್ಕುಮಾರ್ ಅವರೇ. ತಾವಿದುವರೆಗೂ ಕರಿಮೆಣಸು, ಏಲಕ್ಕಿ ಇವುಗಳಿಗೆ ಬರುವಂಥ ರೋಗಗಳ ನಿರ್ವಹಣೆ ಬಗ್ಗೆ ಸಾಕಷ್ಟು ವಿವರವಾಗಿ ನಮ್ಮ ರೈತ ಬಾಂಧವರಿಗೆ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಾಫಿ ದರ 50 kg ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 26,000 ರೂಪಾಯಿಯಿಂದ 26,600 ರೂಪಾಯಿ, ಅರೇಬಿಕಾ ಚೆರಿ 15,100 ರೂಪಾಯಿಯಿಂದ 16,800 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 21,200 ರೂಪಾಯಿಯಿಂದ 21,800 ರೂಪಾಯಿ, ರೋಬಸ್ಟಾ ಚೆರಿ 11,900 ರೂಪಾಯಿಯಿಂದ 12,800 ರೂಪಾಯಿವರೆಗೆ ಇದೆ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಾಂಧವರೇ, ಇನ್ನು ನಾಳಿನ ಕೃಷಿ ರಂಗದಲ್ಲಿ ಕರಿಮೆಣಸು ಬೆಳೆಯಲ್ಲಿ ಪ್ರತಿ ತಿಂಗಳು ಅನುಸರಿಸಬೇಕಾದ ಕ್ರಮಗಳನ್ನು ಕುರಿತು ಡಾಕ್ಟರ್ SJ ಅಂಕೇಗೌಡ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳುತ್ತೀರಿ. ನಾಳಿನ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರೇ, ನಮಸ್ಕಾರ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿಧನ ಸುದ್ದಿ: ಕೆದೆಮಳ್ಳೂರು ಬೀಕಚಂಡ ಸನ್ನಿ ಭೀಮಯ್ಯ ಅಯ್ಯಂಗ ಇಂದು ಪೊಲಕ ಮರಣಪಟ್ಟಿತು. 66 ಬೈತರ ಬೀಕಚಂಡ ಸನ್ನಿ ಭೀಮಯ್ಯ ಆ್ಯಂಡ್ ಆಕೇರಿ ಕಾರ್ಯ ನಾಳೆ ಪೊಲಕ 10 ಗಂಟೆಗೆ ಕೆದೆಮಳ್ಳೂರು ಬೀಕಚಂಡ ಅಯ್ಯನ ಮನೆಯಲ್ಲಿ ನಡಪ. ಕಕ್ಕಬ್ಬೆ ನಾಲಡೆ ಗ್ರಾಮದ ಮೇಕೆಕೊಪ್ಪ ನಿವಾಸಿ ಪಡಿಯಮಲೆ ಭೀಮಯ್ಯ ಅವರು ಇಂದು ನಿಧನರಾದರು. 75 ವರ್ಷ ಪ್ರಾಯದ ಪಡಿಯಮಲೆ ಭೀಮಯ್ಯ ಅವರ ಅಂತ್ಯಕ್ರಿಯೆ ನಾಳೆ 18 ಮಧ್ಯಾಹ್ನ 2 ಗಂಟೆಗೆ ಸ್ವಗ್ರಾಮದಲ್ಲಿ ಜರುಗಲಿದೆ. ಮಡಿಕೇರಿ ರಾಣಿಪೇಟೆಯಲ್ಲಿ ವಾಸಂಜ ಕೋದಂಡ ಬೆಳ್ಯಪ್ಪ ಕಿಂಗು ಇಂದು ಮರಣಪಟ್ಟಿತು. 96 ಬೈತರ ಕೋದಂಡ ಬೆಳ್ಯಪ್ಪ ಕಿಂಗು ಅಯ್ಯಂಗಡ ಚಾವುತಡಿನ ನಾಳೆ ಮಡಿಕೇರಿ ರಾಣಿಪೇಟೆಯಲ್ಲುಳ್ಳ ಪೂವಯ್ಯ ವಿಲ್ಲಾತ್ ಬೆಚ್ಚಿತು. ಆ ಕೇರಿ ಕಾರ್ಯ ನಾಳೆ ಮಜ್ಜಣತ್ರಮಿದ ಮಡಿಕೇರಿ ಕೊಡೋ ಸಮಾಜಕ್ಕೆ ಹಾಕೊಳ್ಳುತ್ತ ನಡಪ ಅಂದು ಒಕ್ಕಕಾರ ಅರಿಚಿಟ್ಟಿತು. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ, ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆಕಾಶವಾಣಿ ಮಡಿಕೇರಿ, ಸುದ್ದಿ ಜಂಪಿ, ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದಿನಾಡು, ಮಾಲೀಕರು ಸಂಜಯ್ ಪಡ್ಪು, ಮೊಬೈಲ್ 8277132143. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ: ಆರೋಗ್ಯಕರ ಬದುಕಿಗೆ ಕ್ರೀಡೆ ಸಹಕಾರಿಯಾಟು. ಆ ನಿಟ್ಟಲ್ಲಿ ಸರ್ಕಾರಿ ನೌಕರರ ಕ್ರೀಡಾಕೂಟ ಪ್ರತಿ ತಿಂಗಳು ನಡಿವಂಗೆ ಅಕ್ಕೂತ ಶಾಸಕರಾದ ಡಾ ಮಂತರಗೌಡ ಅವು ಹೇಳಿದವು. ಮಡಿಕೇರಿ ಪೇಟೆನ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣೆಯಲ್ಲಿ ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಜಿಲ್ಲಾ ಶಾಖೆ ಇವರ ಕೂಡುಕಟ್ಟಲ್ಲಿ ನಡೆದ ಬ್ಯಾರೆ ಬ್ಯಾರೆ ಆಟೋಟ ಹಂಗೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟವು ಮಾತಾಡಿದವು. ಸರ್ಕಾರಿ ಚಾಕ್ರಿದಾರರು ಯಾಗೋಳು ಕಚೇರಿ ಹಂಗೆ ಕುಟುಂಬದ ಒತ್ತಡದ ನಡುವೆ ಕೆಲಸ ಮಾಡುವೆ, ಆದ್ದರಿಂದ ಆರೋಗ್ಯ ಹಂಗೆ ಮನಃಶಾಂತಿಗೆ ಕ್ರೀಡೆ ಹಂಗೆ ಸಾಂಸ್ಕೃತಿಕ ಕಾರ್ಯಕ್ರಮಗ ಸಹಕಾರಿತ ಹೇಳಿದವು. ಜಿಲ್ಲಾಧಿಕಾರಿ ವೆಂಕಟರಾಜವು ಮಾತಾಡಿ, ಸರ್ಕಾರಿ ಚಾಕ್ರಿದಾರರೇ ಯಾಗೋಳು ಒಂದಲ್ಲ ಒಂದು ತರಲಿ ಒತ್ತಡದಲ್ಲಿ ಕೆಲಸ ಮಾಡುವೆ, ಎಲ್ಲ ಒತ್ತಡಗಳನ್ನ ನಿಭಾಯಿಸಿಕೆ ಆಟೋಟಗ ಸಹಕಾರಿಯಾದ ಅಂತ ಹೇಳಿದವು. ಈ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರಿ ಚಾಕ್ರಿದಾರರ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಎಂಸಿ ಅರುಣ್ ಕುಮಾರ್, ಉಪವಿಭಾಗಾಧಿಕಾರಿ ವಿನಾಯಕ ನರ್ವಾಡೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕರಾದ ವಿಟಿ ವಿಸ್ಮಯಿ, ಬೇರೆ ಬೇರೆ ಇಲಾಖೆನ ಅಧಿಕಾರಿಗ ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದು ಈ ಸಂದರ್ಭ ರಾಷ್ಟಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಸಾಧನೆ ಮಾಡಿದ ಕ್ರೀಡಾಪಟುಗಳನ್ನ ಶಾಸಕರು ಸನ್ಮಾನಿಸಿದರು. 12ನೇ ಶತಮಾನದ ಮಹಾಶಿವಶರಣೆ ಅಕ್ಕ ಮಹಾದೇವಿ, ಇಡೀ ಮನುಕುಲದ ಮಹಾಬೆಳಕು, ಹೆಣ್ಮಕ್ಕಳ ಪಾಲಿಗೆ ಯಾಗೋಳು ಹಿರಿಯ ಅಕ್ಕಾತ, ಮಡಿಕೇರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕಿ ಡಾ ಕಾವೇರಿ ಪ್ರಕಾಶವು ಹೇಳಿದವು. ಕುಶಾಲನಗರದ ಮಹಾತ್ಮ ಗಾಂಧಿ ಪದವಿ ಕಾಲೇಜಿನಲ್ಲಿ ಕೊಡಗು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಕಡೆಯಿಂದ ಹಮ್ಮಿಕೊಂಡಿದ್ದ ಅಕ್ಕ ಮಹಾದೇವಿ ಜಯಂತಿ ಕಾರ್ಯಕ್ರಮದಲ್ಲಿ ಅಕ್ಕ ಮಹಾದೇವಿ ಕುರಿತಂಗೆ ಉಪನ್ಯಾಸ ಕೊಟ್ಟವು. ವಿದ್ಯಾರ್ಥಿಗ ಇತಿಹಾಸನ ತಿಳ್ಕೊಂಡು ಅಧ್ಯಯನ ಮಾಡಿದರೊಟ್ಟಿಗೆ ನಮ್ಮ ನಾಡಿನ ಭವ್ಯ ಪರಂಪರೆಯನ್ನು ಗೌರವಿಸಕು, ಹಾಗಾಗಿ ಮಾನವೀಯತೆ ಮೌಲ್ಯಗಳನ್ನ ತಿಳ್ಕೊಂಡು ನಡೆಯಕೂತ ಹೇಳಿದವು. ಈ ಸಂದರ್ಭ ಸಾಹಿತಿ ಕಣಿವೆ ಭಾರದ್ವಾಜ್ ಆನಂದ ತೀರ್ಥ, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಎಸ್ ಮೂರ್ತಿ ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದವು. ಮಡಿಕೇರಿಯಲ್ಲಿ ನಡೀತಿರುವ ಮುದ್ದಂಡ ಕಪ್ ಹಾಕಿ ಹಬ್ಬಲಿ ಇಂದು ಸಾಕಿದ ನಾಯಿಗಳ ಪ್ರದರ್ಶನ ನಡೆದು ಬೇರೆ ಬೇರೆ ತಳಿನ ನಾಯಿಗ ಹಾಕಿ ಬಾಣೆಯಲ್ಲಿ ಆಕರ್ಷಣೆ ಮತ್ತೆ ಚಾಕಚಕ್ಯತೆಯಿಂದ ನೋಡುವಕ್ಕೆ ಕುಸಿಕೊಟ್ಟವು. ಪಶುವೈದ್ಯ ಇಲಾಖೆನ ಕೂಡುಕಟ್ಟಲ್ಲಿ ನಡೆದ ಪ್ರದರ್ಶನ ಉದ್ಘಾಟನೆ ಮಾಡಿ ಮಾತನಾಡಿದ ಅಖಿಲ ಕೊಡವ ಸಮಾಜದ ಅಧ್ಯಕ್ಷ ಪರದಂಡ ಸುಬ್ರಹ್ಮಣ್ಯವು, ಮನಸ್ಸನ ನಂಬಿಕೆ ವಿಶ್ವಾಸಕ್ಕೆ ಅರ್ಹ ನಿಷ್ಠಾವಂತ ಸಾಕುಪ್ರಾಣಿಗಳಲ್ಲಿ ನಾಯಿಗೆ ಸ್ವರ್ಣಸ್ಥಾನ, ಮನೆಯಲ್ಲಿ ಪ್ರಾಣಿಗಳನ್ನ ಸಾಕುವುದರಿಂದ ಕಲ್ಮಶ ಇಲ್ಲದ ಪ್ರೀತಿ ಬೆಳೆದಿದೆ ಅಂತ ಹೇಳಿದವು. ಪಶುಸಂಗೋಪನೆ ಮತ್ತೆ ಪಶುವೈದ್ಯಕೀಯ ಸೇವಾ ಇಲಾಖೆನ ಉಪನಿರ್ದೇಶಕರಾದ ಡಾ ಲಿಂಗರಾಜು ದೊಡ್ಡಮನೆಯವು ಮಾತಾಡಿ, ಪ್ರಾಣಿಗಳನ್ನ ರೇಬಿಸ್ ಕಾಯಿಲೆಯಿಂದ ರಕ್ಷಿಸಿಕೆ ಲಸಿಕೆ ಒಂದೇ ದಾರಿಯಾಗಿದ್ದು ಜನ ತಮ್ಮ ಪ್ರಾಣಿಗಳಿಗೆ ಕಡ್ಡಾಯವಾಗಿ ಲಸಿಕೆ ಹಾಕಿಸಿಕೊಂಡು ಮಾರಣಾಂತಿಕ ಕಾಯಿಲೆಯಿಂದ ರಕ್ಷಣೆ ಮಾಡ್ಕೊಳಕ ಹೇಳಿದವು. ಈ ಸಂದರ್ಭ ಸುಮಾರು 17 ಬೇರೆ ಬೇರೆ ತಳಿನ ನಾಯಿಗ ಆಕರ್ಷಣೆಯಾಗಿತ್ತು. ಹಂಗೇನೆ ಹಾಕಿ ಹಬ್ಬಲಿ ಇದೇ 26ಕ್ಕೆ ಟೂರ್ ಆಫ್ ಸ್ಟಾರ್ಸ್ ಕೂರ್ ಕ್ಲಾಸಿಕ್ ರೇಸ್ ಸೈಕ್ಲೋಥಾನ್ ಆಯೋಜಿಸಲಾಯಿತು. 100 ಕಿಲೋಮೀಟರ್ ಮತ್ತೆ 30 ಕಿಲೋಮೀಟರ್ ವಿಭಾಗಗಳಲ್ಲಿ 5 ವಿಭಾಗ ಎಲೈಟ್ ಹಂಗೆ ಹವ್ಯಾಸಿ ಸ್ಪರ್ಧೆ ನಡೆದಿದೆ. ಗೆದ್ದವಕ್ಕೆ ನಗದು ಇನಾಮ ಮತ್ತೆ ಪಾರಿತೋಷಕ ನೀಡಲಾದೆ. ಕುಸಿರವು ಆನ್ಲೈನ್ಲಿ ನೋಂದಾಯಿಸಿಕೊಂಡು ಭಾಗವಹಿಸಕ. ನಗರಸಭೆನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಇದೇ 28ರ 11 ಗಂಟೆಗೆ ನಡೆದಿದೆ. ಅಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆ ಹಂಗೆ ಉಪಾಧ್ಯಕ್ಷರ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲಾಟು. April 28ರ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಗೆ ಮುಟ್ಟ ನಾಮಪತ್ರ ಸಲ್ಲಿಸಿಕೆ ಅವಕಾಶ ಉಂಟು. ಮತ್ತೆ ಪರಿಶೀಲನಾ ಕಾರ್ಯ, ವಾಪಸ್ ತಕಣಿಗೆ ಸಮಯ ಇದ್ದದೆ. ಮತ್ತೆ ಕೈ ಎತ್ತುವ ಮೂಲಕ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಕ್ಕಂತ ಚುನಾವಣಾಧಿಕಾರಿ ವಿನಾಯಕ ನರ್ವಾಡೆಯವರು ತಿಳಿಸಿದರು. ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಕಡೆಯಿಂದ ಕೊಡಗು ಜಿಲ್ಲಾ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ಶುರುವಾದ ಸಾಂತ್ವನ ಮಹಿಳಾ ಸಹಾಯವಾಣಿ ಕೊಡಗುಲಿಡಿ ಸಮಾಜದಲ್ಲಿ ಕಷ್ಟಕ್ಕೆ ಸಿಕ್ಕಿ ಹಾಕಿಕೊಂಡ ಹೆಣ್ಮಕ್ಕಳು ಎದುರಿಸುತ್ತಿರುವ ಸುಮಾರು ತರದ ಸಮಸ್ಯೆಗಳನ್ನ ದಾಖಲು ಮಾಡಿಕೊಂಡು ಸಹಾಯ ಮಾಡಿಕೊಂಡು ಬಂದಿಟ್ಟು ಈ ಕೇಂದ್ರದಲ್ಲಿ 2024-25 ಸಾಲಿನಲ್ಲಿ 301 ಪ್ರಕರಣಗಳ ದಾಖಲಾಗಿ 293 ಪ್ರಕರಣಗ ಆಕೆರೆಯಾಟು, 8 ಪ್ರಕರಣಗ ಆಕೆರೆ ಹಂತಲಿ ಹುಟ್ಟು. ಬೇರೆ ಬೇರೆ ಪ್ರಕರಣಗಳಿಗೆ ಸಂಬಂಧಿಸಿದಂಗೆ 12,500 ರೂಪಾಯಿಗಳನ್ನ ನ್ಯಾಯಾಲಯದ ಮೂಲಕ ಫಲಾನುಭವಿಗಳಿಗೆ ಕೊಡಿಸಲಾಟುತ ಸಂಸ್ಥೆನ ಅಧ್ಯಕ್ಷರು ತಿಳಿಸೇಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರಾತ್. ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದೆನಾಡು, ಮಾಲೀಕರು ಸಂಜಯ್ ಪಡ್ಪು, ಮೊಬೈಲ್ 8277132143. ವಿರಾಜಪೇಟೆ ತಾಲೂಕು ಕೊಟ್ಟೋಳಿ ಬೋಯಿಕೇರಿ ಗ್ರಾಮ ಕೋನೇರಿ ಒಕ್ಕಡ ಬಿಸು ನಮ್ಮೆ ಇದೇ 18 ಬುಳ್ಳ್ಯಾಚೆ ನಡಪ. ಮಜ್ಜನ 2 ಭಂಡಾರ ಪುಟ್ಟಿ ಬಪ್ಪು, 3 ಪಲತರ ಪೂಜಾ ಕಾರ್ಯ, ಅದಾನದು ಪ್ರಸಾದ ವಿತರಣೆ ನಡಪ. ಊರುಕಾರ ತಾಮನೆ ಮೂಳೆ ಬೆಂದು ಎಲ್ಲ ಸಂಸಾರಡೆ ಬಂತು ನಮ್ಮೆಲ್ಲ ಕೂಡಿಯಾಡೊಂದು ಕೋನೇರಿ ಒಕ್ಕಕಾರ ಕಟ್ಟಂಡಿತು. ಚಟ್ಟಿಮಾನಿ ಸಿಂಗತ್ತೂರು ಗ್ರಾಮದ ಸುಳ್ಳಕೋಡಿ ಕುಟುಂಬಸ್ಥರು ಸೇರಿ ನಡೆಸುವ ಶ್ರೀ ವೆಂಕಟರಮಣ ದೇವರ ಹರಸೇವೆ ಇದೇ 19 ಶನಿವಾರ ಹೊತ್ತಾರೆ 9 ಮಾಡಿಕೆ ತೀರ್ಮಾನ ಮಾಡಿಯೋಳು. ಕುಟುಂಬದವು ಕೊಟ್ಟಗೂಡಗ ನೆಂಟ್ರಗ ಊರವು ಬಂದು ದೇವರ ತೀರ್ಥ ಪ್ರಸಾದ ಸ್ವೀಕರಿಸಿ ಸ್ವಾಮಿನ ಕೃಪೆಗೆ ಪಾತ್ರರಾಗುವ ಕುತ್ತ ಸುಳ್ಳಕೋಡಿ ಕುಟುಂಬದವು ಕೇಳ್ಕೊಳ್ತವಳು. ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೇನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಪ್ರತಿ ವರ್ಷದಂತೆ ಮಡಿಕೇರಿಯ ನಾರ್ತ್ ಕೋರ್ ಕ್ಲಬ್ನಲ್ಲಿ ಫೆಸ್ಟಿವಲ್ ಸೀಸನ್ ಶಾಪಿಂಗ್ ಮೇಳ ಇದೆ. 2025 ಏಪ್ರಿಲ್ 20 ಭಾನುವಾರ ಬೆಳಗ್ಗೆ 10 ಸಂಜೆ 6 ಉಚಿತ ಪ್ರವೇಶ. ಫುಡ್, ಕ್ಲಾಥಿಂಗ್, ಕ್ರಾಫ್ಟ್, ಎಂಟರ್ಟೈನ್ಮೆಂಟ್, ಬನ್ನಿ ಇದೆ ಏಪ್ರಿಲ್ 20 ಮಡಿಕೇರಿಯ ನಾರ್ತ್ ಕೋರ್ ಕ್ಲಬ್ನಲ್ಲಿ ನಡೆಯಲಿರುವ ಶಾಪಿಂಗ್ ಮೇಳಕ್ಕೆ. ಬುಳಿಯಾ ಗೋಲ್ಡನ್ ಡೈಮಂಡ್ಸ್, 80 ಪರಂಪರೆ, ಈಗ ಇನ್ನಷ್ಟು ಹೊಸತನದೊಂದಿಗೆ, ಮತ್ತಷ್ಟು ಯುನಿಕ್ ಡಿಸೈನ್ಸ್ ಗಳೊಂದಿಗೆ. ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಲ್ಡ್ ರಸ್ತೆ, ಪುತ್ತೂರು. ಕೇಳಿಪಟ್ಟ ಬೇರಳಿನಾಡ್ರ ಶ್ರೀ ಜೋಡು ಭಗವತಿ ದೇವರ ನಮ್ಮಕ್ಕ ಕೈಂಜ ಆರಾಂಗನ್ ಕಟ್ಟುಬುದ್ದಿತ್ತು. ಇಂದು ನೆರಪು 18 ಬೊಳ್ಳ್ಯಾಚೆ ದ್ಯಾವ ಕುಳಿಪ ನಮ್ಮೆ ನಡಪ. ಭಕ್ತಮಾಜರೆಲ್ಲ ಬಂತು ದೇವರ ಆಶೀರ್ವಾದ ಪಡೆದೋಣಂದು ನಾಡತಕ್ಕ ಮಳವಂಡ ಭುವೇಶ್ ದೇವಯ್ಯ ಪಿಂಜ ಎಲ್ಲಾ ತಕ್ಕಂಗಳು ಕಟ್ಟಿತ್ತು. ನಾಕೂರು ಶಿರಂಗಾಲ ಗ್ರಾಮ ಕಾನ್ಬೈಲ್ ಸುಂಟಿಕೊಪ್ಪ ಶ್ರೀ ಈಶ್ವರ ಗಂಗಾಧರೇಶ್ವರ ಮತ್ತು ಪರಿವಾರ ದೇವರ ವಾರ್ಷಿಕೋತ್ಸವ ಇಂದಿನಿಂದ ಈ ತಿಂಗಳ 23 ತಾರೀಕಿನವರೆಗೆ ನಡೆಯಲಿದೆ. 18 ನಾಳೆ ಶುಕ್ರವಾರ ಬೆಳಿಗ್ಗೆ 10 ಬಳ್ಳಾರಿ ಕಮ್ಮ ದೇವರ ಪೂಜೆ, 19 ಶನಿವಾರ ಸಂಜೆ 6 ಹಸಿರುವಾಣಿ, ಉಗ್ರಾಣ ಮುಹೂರ್ತ, ಅಂದಿ ಉತ್ಸವ, ದೇವರ ತೂಚಂಬಲಿ ಮಹಾಪೂಜೆ, 20 ಭಾನುವಾರ ಬೆಳಿಗ್ಗೆ 7 ದೇವರ ನೃತ್ಯ ಬಲಿ, 9 ಗಣಹೋಮ. ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಜರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ? ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ. ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಜರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್, ವಿರಾಜಪೇಟೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದ್ಯನುಳ್ಳ ನಾಯಕಂಡ ಲಾಂಛನ ಬೋಪಣ್ಣ. ಆರೋಗ್ಯವಾನ ಬದುಕಕ್ಕೆ ಕಳಿಕೂಟ ಸಹಕಾರಿ ಆಯಿತುಂಡು. ಪಿನ್ಯ ಸರ್ಕಾರಿ ನೌಕರಂಗಡ ಕಳಿಕೂಟ ಪ್ರತಿ ತಿಂಗವು ನಡಪನಿಕೆ ಆಂಡುಂದು ಮಡಿಕೇರಿ ಶಾಸಕ ಡಾಕ್ಟರ್ ಮಂತರ್ಗೌಡ ಅಣ್ಣಚಿ. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಪಿನ್ಯ, ಕ್ರೀಡಾ ಇಲಾಖೆ, ಕರ್ನಾಟಕ ರಾಜ್ಯ ಸರ್ಕಾರ, ಶಾಸಕಂಗಡ ಸಂಘ ಪಿನ್ಯ ಶಾಖೆ ಇಂಗಳ ಕೂಡು ಕೂಟತ್ತು ನಡೆದ ಬೋರೆ ಬೋರೆ ಕಳಿಕೂಟ ಪಿನ್ಯ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮೊಳಿ ಇಟ್ಟಿದ್ದ ತಕ್ಕ ಪರಂದ ಅವು ಒತ್ತಡತ್ರ ಬದುಕನ ನೀಸೆಂಡ್ ಪೋಪಕ್ಕೆ ಕಳಿಕೂಟ ಸಹಕಾರಿ ಆಪ ಪಿನ್ಯ ಮನಶಾಂತಿ ಕುಟ್ಟುವಂದು ಅವು ಒಣಚಿ. ಕೂಡಿಯಾಡನ ಜಿಲ್ಲಾಧಿಕಾರಿ ವೆಂಕಟರಾಜ್ ತಕ್ಕ ಪರಂದಿತ್ತು ಕಳಿಕೂಟತ್ತಲು ಕೂಡಿಯಾಡ ಚೆಂಗಿ ತಡಿರ ಪಿನ್ಯ ಮನಸರ ಆರೋಗ್ಯ ಚಾಯಿತ ಇಪ್ಪ ಅಂದು ಅಣ್ಣುಚಿ. ಅಲ್ಲತ ಶಾಸಕ ಮಂತರ್ಗೌಡ ಇವು ರಾಷ್ಟ್ರ ಮಟ್ಟದ ಕಳಿಕೂಟದ ಕೂಡಿಯಾಡಿದ ಸಾಧನೆ ಮಾಡನ ಕ್ರೀಡಾಪಟುವಕ್ಕೆ ತಮ್ಮಾನ ಮಾಡಚಿ. ಕಾರ್ಯಕ್ರಮದಲ್ಲಿ ಕನಪಟ್ಟ ಬೆಂದುವ ಕೂಡಿಯಾಡಿ ತಿಂಜತ್. ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆದನೆಲು ದಂಡಾರ್ಥ ದಂಡ ನವೆಂಬರ್ 4 ಕೊಡಗು ಜಿಲ್ಲಾ ಶಿಶು ಕಲ್ಯಾಣ ಸಂಸ್ಥೆಲು ಸುರುವಾನ ಸಾಂತ್ವಾನ ಮಹಿಳಾ ಸಹಾಯವಾಣಿ ಕೊಡಗರ ಎಲ್ಲಾ ಭಾಗತ್ತು ಪಿಂಯ ಸಮಾಜತ್ತು ನಂಬಲಪಟ್ಟ ಪೊಮ್ಮಕ್ಕ ಅನುಭವ ಚಿಟ್ಟಂಡುಳ್ಳ ತೊಂದರೆ ತಾಪತ್ರೆನ ದಾಖಲೆ ಮಾಡಿಯಂಡು ಅದಂಗ ಸಲಹೆ ಕೊಡ್ತಂಡು ಬಂದಿತ್ತುಂಡು. ದಂಡಾರ್ಥ 24-25 ಸಾಲಲು ಮುನ್ನೊಯ್ಟ ಒಂದು ಪ್ರಕರಣ ದಾಖಲಾಯಿತು. ಈ ಕಾಕಣೆ ಬೋರೆ ಬೋರೆ ತರತರ ಪ್ರಕರಣಕ್ಕೆ ಸಂಬಂಧಪಟ್ಟನಿಕೆ 12,500 ರೂಪಾಯಿ ಸಾಂತ್ವನ ಕೇಂದ್ರ ಪಿಂಯ ನ್ಯಾಯಾಲಯ ತರ ಬರೀಲಿಂಜ ಫಲಾನುಭವಿಯಕ್ಕೆ ಕೊಡ್ತಿತ್ತು. ದಂಡಾಯಿರ್ತ 25-20 ಸಾಲ ಕೊಡ್ತಿತ್ತು. ಈ ಮಹಿಳಾ ಸಹಾಯವಾಣಿಗೆ ಪ್ರಯೋಜನ ಪಡೆದು ಅನ್ನಿಕೆ ಸಾಂತ್ವನ ಕೇಂದ್ರ ಅಧ್ಯಕ್ಷ ಪಿಂಯ ಪ್ರಧಾನ ಕಾರ್ಯದರ್ಶಿ ಕಟ್ಟಂಡಿತು. ಕೊಡಗು ಜಿಲ್ಲಾ ಶಿಶು ಕಲ್ಯಾಣ ಸಂಸ್ಥೆ ಅಧ್ಯಕ್ಷಂಗ ಅರಿಸಿಟ್ಟಿತು.